ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಟಿಎಸ್ಎಸ್ ಸಂಸ್ಥೆಯಲ್ಲಿ ಸೂಪರ್ ಮಾರ್ಕೆಟ್ನ ಕಾರ್ಯಚಟುವಟಿಕೆಗಳು. ಈ ವಿಷಯವಾಗಿ ವಿನಾಯಕ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ವಿನಾಯಕ್ ಹೆಗಡೆ ಅವರಿದ್ದಾರೆ. ಈ ನಮ್ಮ ಟಿಎಸ್ಎಸ್ ಸಂಸ್ಥೆಯೊಳಗೆ ಸೂಪರ್ ಮಾರ್ಕೆಟ್ ಅನ್ನುವಂಥದ್ದು ಒಂದು ದೊಡ್ಡ ವಿಭಾಗ. ಇಲ್ಲಿ ಎಲ್ಲಾ ತರಹದ ಉತ್ಪನ್ನಗಳು ಮಾರಾಟ ಆಗ್ತವೆ. ಅಂದ್ರೆ ರೈತರಿಗೆ ಅಥವಾ ರೈತರಲ್ಲದವರಿಗೂ ಕೂಡ ಏನೆಲ್ಲ ಅವರಿಗೆ ವಸ್ತುಗಳು ಬೇಕು, ಸೂಜಿಯಿಂದ ಹಿಡ್ಕೊಂಡು ಬಂಗಾರದ ತನಕ ಇಲ್ಲಿ ಮಾರಾಟ ಆಗುತ್ತೆ. ಆ ಒಂದು ವಿಭಾಗದ ಹಿರಿಯ ವಿಭಾಗ ಮುಖ್ಯಸ್ಥರಾಗಿರ್ತಕ್ಕಂಥ ವಿನಾಯಕ್ ಹೆಗಡೆಯವರು ಈ ಸೂಪರ್ ಮಾರ್ಕೆಟ್ ಕುರಿತು ನಮಗೆ ತಿಳಿಸಿಕೊಡ್ತಾರೆ. ನಮಸ್ಕಾರ. ಟಿಎಸ್ಎಸ್ ತನ್ನ ವಿಸ್ತರಣೆ ಹಾಗೂ ಪ್ರತಿ ಗ್ರಾಹಕರನ್ನ ತಲುಪುವ ತನ್ನ ಅಭಿಯಾನವನ್ನು ಯಶಸ್ವಿಯಾಗಿ ಮುಂದುವರೆಸಿದೆ. ಗ್ರಾಹಕರ ನೆಚ್ಚಿನ ಸೂಪರ್ ಮಾರ್ಕೆಟ್ ತನ್ನ ಸೇವೆಯನ್ನು ಕಳೆದ 2021 ಗ್ರಾಮೀಣ ಮಟ್ಟಕ್ಕೂ ವಿಸ್ತರಿಸಿದ್ದು ಗಮನಾರ್ಹವಾಗಿದೆ. ಕಳೆದ ವರ್ಷ ಸಿರ್ಸಿ ತಾಲೂಕಿನ ಗ್ರಾಮ ಪ್ರದೇಶಗಳಾದಂತಹ ಹುಲ್ಲೇಕಲ್ಲು, ಸಾಲ್ಕಣಿ, ದಾಸನಕೊಪ್ಪ ಹಾಗೂ ಸಿದ್ದಾಪುರ ತಾಲೂಕಿನ ಕೊರಲ್ಕೈಯಲ್ಲಿ ತನ್ನದೇ ಮಿನಿ ಸೂಪರ್ ಮಾರ್ಕೆಟ್ ಅನ್ನು ಅಲ್ಲಿಯ ಪ್ರಾಥಮಿಕ ಸಹಕಾರಿ ಸಂಘಗಳ ಸಹಯೋಗದಲ್ಲಿ ಪ್ರಾರಂಭಿಸಿದೆ. ಫ್ರಾಂಚೈಸಿ ಮಾದರಿಯಲ್ಲಿ ಸಾಗರ್ ತಾಲೂಕಿನ ಹೆಗ್ಗೋಡ್ನಲ್ಲಿ ಕಾಕಲ್ ಸೂಪರ್ ಮಾರ್ಕೆಟ್ ಹಾಗೂ ಕುಮಟಾ ತಾಲೂಕಿನ ಬಾಳದ ಹುಬ್ಬಣಗೇರಿಯಲ್ಲಿ ಶ್ರೀ ಸ್ವಸ್ತಿಕ್ ಟ್ರೇಡ್ ಇವರೊಂದಿಗೆ ಸೂಪರ್ ಮಾರ್ಕೆಟ್ ಅನ್ನು ನಾವು ನಡೆಸ್ತಾ ಇದ್ದೇವೆ. ಈ ವರ್ಷ ಅಂದರೆ 2022 ಸಿರ್ಸಿಯ ಕೊರಲುಕಟ್ಟ, ಸೊರಬ ತಾಲೂಕಿನ ನಿಸ್ರಾಡಿ ಹಾಗೂ ಹಳಿಯಾಳದಲ್ಲಿ ಸೂಪರ್ ಮಾರ್ಕೆಟ್ ಸೇವೆ ಸದ್ಯದಲ್ಲೇ ಪ್ರಾರಂಭವಾಗಲಿದೆ. ನಮ್ಮ ಸೂಪರ್ ಮಾರ್ಕೆಟ್ನ ಶಾಖೆ ಸಿರಸಿಯ ಸಿಪಿ ಬಜಾರ್ನಲ್ಲಿ ಸುವ್ಯವಸ್ಥಿತವಾಗಿ ಇನ್ನು 1 ಕಾರ್ಯಾರಂಭ ಮಾಡಿಕೊಳ್ಳಲಿದ್ದು ಇನ್ನೂ ಹೆಚ್ಚಿನ ಗ್ರಾಹಕರಿಗೆ ಸೇವೆ ಇದರಿಂದ ದೊರಕಲಿದೆ. ಸಂಸ್ಥೆಯ ಆಡಳಿತ ಮಂಡಳಿಯು ಬನವಾಸಿ ಹಾಗೂ ಕುಮಟಾದಲ್ಲಿ ಪೂರ್ಣ ಪ್ರಮಾಣದ ಶಾಖೆ ಹಾಗೂ ಸೂಪರ್ ಮಾರ್ಕೆಟ್ ಅನ್ನು ಪ್ರಾರಂಭಿಸಲು ನೀಲನಕ್ಷೆ ತಯಾರಿಸಿದ್ದು ಸಿದ್ದತೆಗಳು ಈಗಾಗಲೇ ಪ್ರಾರಂಭವಾಗಿದೆ. ಪಶು ಆಹಾರವಾಗಿ ಬಳಸಲ್ಪಡುವ ಹತ್ತಿಕಾಳಿನ ಹಿಂಡಿಯ ಉತ್ಪಾದನಾ ಘಟಕ ಸದ್ಯದಲ್ಲಿಯೇ ಪ್ರಾರಂಭಗೊಳ್ಳಲಿದ್ದು ಇನ್ನೂ ಸ್ಪರ್ಧಾತ್ಮಕವಾಗಿ ಗುಣಮಟ್ಟದೊಂದಿಗೆ ಹೈನೋದ್ಯಮಕ್ಕೆ ಸಹಾಯ ದೊರಕಲಿದೆ. ಹೀಗೆ ಗ್ರಾಹಕರಿಗೆ ಖರೀದಿಯ ಖುಷಿಯನ್ನ ಉತ್ತಮ ವಾತಾವರಣದಲ್ಲಿ ವ್ಯವಸ್ಥಿತವಾಗಿ ಸ್ಪರ್ಧಾತ್ಮಕವಾಗಿ ಮತ್ತು ಗುಣಮಟ್ಟದೊಂದಿಗೆ ನೀಡುವುದು ಸಂಸ್ಥೆಯ ಹಂಬಲ. ಈ ನಿಟ್ಟಿನಲ್ಲಿ ನಮ್ಮದು ನಿರಂತರ ಪ್ರಯತ್ನ. ಎಲ್ಲರಿಗೂ 2022 ಆರೋಗ್ಯ ಸಂತೋಷವನ್ನು ನೀಡಲಿ ಎಂದು ಸಂಸ್ಥೆ ಹಾರೈಸುತ್ತದೆ. ಧನ್ಯವಾದಗಳು. ಈಗ ಬೇರೆ ಬೇರೆ ಕಡೆ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು, ಅಲ್ಲಿ ಗ್ರಾಹಕರಿಗೂ ಕೂಡ ಸೇವೆಯನ್ನ ಒದಗಿಸಬೇಕು ಅಂತ ಹೇಳಿದ್ರಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಹೀಗೆ ಇರುತ್ತೋ ಅಥವಾ ಹೇಗೆ, ಮತ್ತೆ ಅದರ ನಿರ್ವಹಣೆ ಹೇಗೆ, ನಿಮ್ಮ ಸಂಸ್ಥೆನ ಮಾಡೋದು ಹೇಗೆ? ಸಂಸ್ಥೆ ತನ್ನದೇ ಸಿಬ್ಬಂದಿಗಳನ್ನ ಇಟ್ಟು ತಾನೇ ಸರಕುಗಳನ್ನ ಪೂರೈಸಿ ಎಲ್ಲ ರೀತಿಯ ಐಟಂಗಳನ್ನ ವಸ್ತುಗಳನ್ನು ಸಹಿತ ಗ್ರಾಹಕರಿಗೆ ಗ್ರಾಮೀಣ ಮಟ್ಟದಲ್ಲಿಯೇ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡುತ್ತಿದೆ. ಅಲ್ಲಿಯ ಗ್ರಾಹಕರ ಒಂದು ಬೇಕು ಬೇಡಗಳನ್ನ ಗಮನಿಸಿ ಸಂಸ್ಥೆ ಸರಕುಗಳನ್ನ ಅಲ್ಲಿ ಸಂಗ್ರಹವಾಗಿಟ್ಟು ಇದೇ ದರದಲ್ಲಿ ಅಲ್ಲಿ ದೊರಕುವಂತೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನ ಇತ್ತೀಚಿನ ದಿನಗಳಲ್ಲಿ ಮಾಡುತ್ತಿದೆ. ಇಲ್ಲಿ ರೈತರಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನ ಮಾರಾಟ ಮಾಡ್ತಾರೆ. ಗ್ರಾಮೀಣ ಪ್ರದೇಶ ಅಂದ್ರೆ ಯೂಶ್ವಲಿ ರೈತರಿಗೆ ಬೇಕಾದಂತ ಪರಿಕರಗಳಿಗೆ ಬೇಡಿಕೆ ಜಾಸ್ತಿ ಇರುತ್ತೆ. ಮತ್ತೆ ಅದು ಅಲ್ಲದೆ ನೀವು ಮದುವೆ ಸಂದರ್ಭದಲ್ಲಿ ಬೇಕಾದಂತ ಬಟ್ಟೆ ಬರೆ ಅವು ಏನು ಬಾಂಡೆ ಸಾಮಾನು ಆಗ್ಬಹುದು, ಟಿವಿ ರೇಡಿಯೋ ಇವೆಲ್ಲವನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ಅಲ್ಲಿ ಕೂಡ ಹಂಗೆ ಶೀರ್ಷಿಯಲ್ಲಿ ಇದ್ದ ಹಾಗೇನೆ ಅಲ್ಲಿ ಹಂಗ್ ಮಾಡ್ಲಿಕ್ಕೆ ಹಂಗೇನ್ರಿ ಗುರಿ ಇದೆಯಾ? ಹೌದು, ಅದೇ ರೀತಿಯಾದಂತಹ ಸರಕುಗಳು ಸಹಿತ ಇಲ್ಲಿ ಹೇಗೆ ಸಿಗತ್ತೋ ಅದೇ ರೀತಿ ಅಲ್ಲೂ ಸಿಗತ್ತೆ, ಇಲ್ಲ ಅವರ ಬೇಡಿಕೆಯಂತೆ ತಕ್ಷಣ ಪೂರೈಸುವಂತಹ ವ್ಯವಸ್ಥೆಯನ್ನು ನಾವು ಸಹ ಮಾಡುತ್ತಾ ಇದ್ದೇವೆ. ಅಂದ್ರೆ ನಮ್ಗೆ ಒಂದಿನ ಮುಂಚೆ ತಿಳಿಸಿದ್ರೆ ನಾವು ಅಲ್ಲಿ ಕೊಡ್ತೇವೆ. ಅವಶ್ಯವಾಗಿ ಒಂದಿನ ಮೊದಲೇ ಅವರು ನಮ್ಗೆ ತಿಳಿಸಿದ್ರೆ ನಾವು ಅಲ್ಲಿಗೆ ಪೂರೈಕೆಯನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಬೇಡಿಕೆ ಸೂಪರ್ ಮಾರ್ಕೆಟ್ ಯಾವುದಕ್ಕೆ ಜಾಸ್ತಿ ಇದೆ? ಇತ್ತೀಚಿನ ದಿನಗಳಲ್ಲಿ ಗ್ರಾಹಕನ ಬೇಡಿಕೆಗಳು ಎಲ್ಲ ರೀತಿಯಾದಂತಹ ಉತ್ಪನ್ನಗಳಿಗೂ ಇರುತ್ತದೆ. ಇವತ್ತು ರೈತ ಕೇವಲ ರೈತೋಪಯೋಗಿ ವಸ್ತುಗಳನ್ನಲ್ಲದೆ ಬಿಟ್ಟು ಕೆಲವೊಂದು ನಿತ್ಯ ಜೀವನದ ಅವಶ್ಯಕತೆಗಳಿರಬಹುದು ಅಥವಾ ಐಷಾರಾಮಿ ವಸ್ತುಗಳನ್ನು ಸಹಿತ ಅವನು ಬೇಡಿಕೆಯನ್ನು ಇಟ್ಟಿರ್ತಾನೆ. ಇವತ್ತು ಬಟ್ಟೆ ಇರಬಹುದು ಅಥವಾ ಗೃಹೋಪಕರಣಗಳಂತಹ ಫ್ರಿಜ್ಜು ಟಿವಿ ವಾಷಿಂಗ್ ಮಷಿನ್ಗಳಿರಬಹುದು ಅಥವಾ ಕೃಷಿ ಯಂತ್ರೋಪಕರಣಗಳಿರಬಹುದು, ಅದನ್ನ ಆತ ಅಲ್ಲಿಯ ಒಂದು ಶಾಖೆಗೆ ತನ್ನ ಬೇಡಿಕೆಯ ಪಟ್ಟಿಯನ್ನು ಸಲ್ಲಿಸ್ತಾನೆ. ಅಲ್ಲಿ ನಾವು ಆಗಾಗಲೇ ಶೇಖರಣೆಯನ್ನ ಮಾಡಿರ್ತೇವೆ. ಒಂದು ಸಂದರ್ಭದಲ್ಲಿ ಇಲ್ಲ ಅಂತಾದ್ರೂ ಸಹಿತ ಮರುದಿನವೇ ಅವರ ಗ್ರಾಹಕರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಕೆಲವೊಂದು ವಸ್ತುಗಳು ಇವತ್ತು ಬಿಲ್ಡಿಂಗ್ ಮಟೀರಿಯಲ್ ಇರಬಹುದು, ಅಂದ್ರೆ ಮನೆಯನ್ನ ನಿರ್ಮಾಣಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಎಲ್ಲಾ ಕಡೆಯೂ ನಾವು ಶೇಖರಣೆಯನ್ನ ಮಾಡಿಡ್ಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಷ್ಟ ಸಾಧ್ಯ. ಹಾಗಾಗಿ ಕೆಲವೊಂದು ವಸ್ತುಗಳು ತಕ್ಷಣ ಅವರ ಒಂದು ಬೇಡಿಕೆಗೆ ಸ್ಪಂದಿಸಿ ಅವರ ಮನೆಗೆ ನೇರವಾಗಿ ಅವರ ಮನೆಗೆ ಇಲ್ಲವೇ ನಮ್ಮ ಶಾಖೆಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. ಹೀಗಾಗಿ ಗ್ರಾಹಕರಿಗೆ ಸಿರಸಿಯಲ್ಲಿ ಏನು ಸಿಗುತ್ತಂತ ವಸ್ತುಗಳಿವೆ ಅವು ಅವನ ಜಾಗದಲ್ಲಿ ಅಂದ್ರೆ ಗ್ರಾಮೀಣ ಜಾಗದಲ್ಲಿಯೇ ಸಿಗುವಂತಹ ವ್ಯವಸ್ಥೆ ಆಗಿದೆ. ಮನೆ ಕಟ್ಟಲಿಕ್ಕೆ ಇಟ್ಟಿಗೆ ಅಥವಾ ಕಲ್ಲು ಬೇಕಾಗುತ್ತೆ, ಸಿಮೆಂಟ್ ಬೇಕಾಗುತ್ತೆ, ಉಸುಕ್ ಬೇಕಾಗುತ್ತೆ, ಎಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯತೆ. ಎಲ್ಲವನ್ನು ನಾವು ಪೂರೈಕೆ ಮಾಡ್ತಾ ಇದ್ದೇವೆ. ಕಬ್ಬಿಣ ಇರಬಹುದು ಅಥವಾ MS ಪೈಪ್ಗಳು ಇರಬಹುದು ಅಥವಾ ಅಟ್ಟ ನಿರ್ಮಾಣವಂತಹ ಸಾಮಗ್ರಿಗಳು ಇರಬಹುದು ಅಥವಾ ನಮ್ಮ ಸಿಮೆಂಟ್ ಪರಿಕರಗಳಿರಬಹುದು, ಶೀಟ್ಗಳಿರಬಹುದು, ಈ ರೀತಿ ಎಲ್ಲಾ ವಸ್ತುಗಳು ನಮ್ಮಲ್ಲಿ ಲಭ್ಯವಿದ್ದು ಅದನ್ನು ನಾವು ಪೂರೈಸ್ತಾ ಇದ್ದೇವೆ. ಮೆಂಬರ್ಸ್ ಮಾತ್ರ ಅಥವಾ ಪಬ್ಲಿಕ್ ಅವರಿಗೂ ಕೂಡ ಆಗಬಹುದು? ನಾವು ಮೆಂಬರ್ಸ್ ಜೊತೆಗೆ ಜನರಲ್ ಪಬ್ಲಿಕ್ಗೂ ಕೊಡ್ತೇವೆ. ನಮಗೆ ಪ್ರತಿಯೊಬ್ಬ ಗ್ರಾಹಕರಿಗೂ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೆಂಬರ್ ಆಗಿರ್ಲೇಬೇಕು ಅಂತೇನಿಲ್ಲ, ಅದು ಕಡ್ಡಾಯ ಏನಿಲ್ಲ. ಇಲ್ಲಿ ಸ್ಪರ್ಧಾತ್ಮಕ ಬೆಲೆ ಅದರ ಬಗ್ಗೆ ಏನ್ ಹೇಳ್ತೀರಿ? TSS ಯಾವತ್ತೂ ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕವಂತ ಬೆಲೆಯನ್ನ ಯಾವತ್ತೂ ಕಾಯ್ದುಕೊಂಡು ಬಂದಿದೆ. ಮಾರುಕಟ್ಟೆಯ ದರಕ್ಕಿಂತಲೂ ಕಡಿಮೆಯಲ್ಲಿ, ಮಾರುಕಟ್ಟೆಯ ಗುಣಮಟ್ಟಕ್ಕಿಂತಲೂ ಉತ್ತಮ ಗುಣಮಟ್ಟವನ್ನ ಇವತ್ತು ಗ್ರಾಹಕರಿಗೆ ಪರಿಚಯಿಸಿದಂತಹ ಒಂದು ಕೀರ್ತಿ TSS ಗಿದೆ. ಹೀಗಾಗಿ ಗ್ರಾಹಕನು ಸಹ ಇತ್ತೀಚಿನ ದಿನಗಳಲ್ಲಿ ಅದರ ಅರಿವನ್ನ ಮಾಡಿಕೊಂಡು ಗುಣಮಟ್ಟವನ್ನು ಸಹಿತ ನೋಡುವುದರಿಂದ, ಅದಕ್ಕೆ ಸಂಬಂಧಪಟ್ಟಂತಹ ಬೆಲೆಯನ್ನು ಸಹಿತ ಆತ ನೀಡುವುದರಿಂದ ಅವನಿಗೂ ಖರೀದಿಯಲ್ಲೂ ಒಂದು ನ್ಯಾಯ ಸಿಗ್ತದೆ, ಅದನ್ನು ಸಂಸ್ಥೆ ಒದಗಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಮತ್ತೆ ಇಲ್ಲಿ ಖರೀದಿಗೂ ಕೂಡ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಾ ಇದೆ ಸಂಸ್ಥೆ ಅನ್ನುವಂಥದ್ದು. ತರಕಾರಿ ಆಗ್ಬಹುದು ಅಥವಾ ಕೃಷಿ ಆಧಾರಿತ ಯಾವುದೇ ಉತ್ಪನ್ನವೂ ಆಗ್ಬಹುದು, ಅದನ್ನು ಖರೀದಿ ಮಾಡುವಂಥದ್ದು ಮತ್ತೆ ಅದನ್ನ ಮಾರುವಂಥದ್ದು ಎರಡನ್ನೂ ಮಾಡುತ್ತಾ ಹೇಗೆ? ಹೌದು, ರೈತರು ಬೆಳೆದಂತಹ ತರಕಾರಿಗಳನ್ನು ನಾವು ಸಂಸ್ಥೆ ಖರೀದಿ ಮಾಡ್ತದೆ, ನಮ್ಮದೇ ಮಳಿಗೆಗಳಲ್ಲಿ ಇಟ್ಟು ನಾವು ಮಾರಾಟ ಮಾಡ್ತೇವೆ. ಅದರ ಜೊತೆ ನಮ್ಮ ವ್ಯಾಪಾರಿ ಅಂಗಳದಲ್ಲಿ ಇವತ್ತು ಶುಂಠಿ, ಬಾಳೆಕಾಯಿ, ತೆಂಗಿನಕಾಯಿ, ಅರಿಶಿಣ, ಅಡಿಕೆ, ಕಾಳುಮೆಣಸಂತೂ ನಮ್ಮ ಪರಂಪರಾಗತವಾದಂತಹ ಟ್ರೇಡಿಂಗ್ ನಲ್ಲಿದೆ. ಇಂತಹ ಕೆಲವೊಂದು ವಸ್ತುಗಳನ್ನು ಸಹಿತ ನಾವು ಇತ್ತೀಚಿನ ದಿನಗಳಲ್ಲಿ ಟೆಂಡರ್ ಮೂಲಕ ನಾವು ಪ್ರಾರಂಭ ಮಾಡಿದ್ದೇವೆ. ಹೀಗಾಗಿ ರೈತ ಬೆಳೆದಂತಹ ಪ್ರತಿಯೊಂದು ವಸ್ತು ಸಹಿತ ಮಾರ್ಲಿಕ್ಕೆ ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ಅನ್ನ TSS ಸಂಸ್ಥೆ ನೀಡ್ತಾ ಇದೆ. ಇದರಿಂದ ರೈತನಿಗೂ ಉತ್ತಮ ಬೆಲೆ ಸಿಗತ್ತೆ, ಅದ್ರ ಜೊತೆ ಸರಿಯಾದಂತಹ ನಿಖರವಾದಂತಹ ತೂಕ ಸಿಗತ್ತೆ, ಹಾಗೂ ಅವನು ನೀಡಿದಂತಹ ವಸ್ತುವಿನಿಂದ ಅವನ ಖಾತೆಗೆ ನೇರವಾಗಿ ಹಣ ಜಮಾ ಆಗತ್ತೆ, ಇಮಿಡಿಯೇಟ್ ಖಾತೆಗೆ ಹಣ ಜಮಾ ಆಗತ್ತೆ. ಈ ವ್ಯವಸ್ಥೆ ಸಿರಸಿ TSS ಬಿಟ್ಟು ಉಳಿದ ಎಲ್ಲಾ ಕಡೆ ಕಾಣಸಿಗುವುದು ಬಹಳ ದುರ್ಲಭ ಇದೆ. ಈಗ ತೋಟಗಾರಿಕಾ ಉತ್ಪನ್ನಗಳು ಇರ್ತವೆ, ತರಕಾರಿ ಆಗಬಹುದು, ಹಣ್ಣಾಗಬಹುದು, ಇವು ಬೇಗ ಕೆಡುವಂತ ವಸ್ತುಗಳು. ಹಾಗಾಗಿ ನಾವು ಇವತ್ತು ಪರ್ಚೇಸ್ ಮಾಡಿದ್ರೆ ಇವತ್ತ ಮಾರಬೇಕು, ಇಲ್ಲ ನಾಳೆ ಅಂತೂ ಮಾರಲೇಬೇಕು. ಒಂದ್ವೇಳೆ ಹಂಗಾಗಲಿಲ್ಲ, ನಾವು ಸಂಸ್ಕರಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ಇದಕ್ಕೆಲ್ಲ ಸೌಲಭ್ಯ ಮಾಡಿಕೊಂಡಿದೆ. ಹಾ, ತನ್ನದೇ ಶೈತ್ಯಾಗಾರವನ್ನ TSS ನಿರ್ಮಾಣ ಮಾಡಿಕೊಂಡಿದೆ. ಅದನ್ನ ಖರೀದಿ ಮಾಡಿ ಅದರಲ್ಲಿ ಶೇಖರಿಸಿ ಇಟ್ಟು ಅದೇ ಗುಣಮಟ್ಟವನ್ನು ಕಾಯ್ದುಕೊಂಡು ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಬಾಳೆಕಾಯಿ ಕೂಡ ಇತ್ತೀಚೆಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಾಳೆಕಾಯಿಯನ್ನು ಪರ್ಚೇಸ್ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಅದರಿಂದ ನಾವು ತಯಾರು ಮಾಡಬೇಕು ಎನ್ನುವಂತಹ ಹಂಬಲ TSS ಗೆ ಇದೆ. ಈಗಾಗಲೇ ಗೇರುಬೀಜ ಸಂಸ್ಕರಣಾ ಘಟಕ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿದ್ದು ಟೈಗರ್ ಕ್ಯಾಶಿಯೋ ಇವತ್ತು ಮಾರ್ಕೆಟ್ನಲ್ಲಿ ಇದೆ. ಹಾಗಾಗಿ ಗುಣಮಟ್ಟದಲ್ಲಿ ಎಂದೂ ಬಿಟ್ಕೊಟ್ಟಿಲ್ಲ ನಮ್ಮ ಟಿಎಸ್ಎಸ್ ಸಂಸ್ಥೆ, ಮತ್ತೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಕೂಡ ಬಿಟ್ಕೊಟ್ಟಿಲ್ಲ. ಏನಂದ್ರೆ ಸಹಕಾರಿ ಸಂಘ ಇವುಗಳ ಮುಖ್ಯ ಉದ್ದೇಶ ಬೇರೆ ನಮ್ಮ ಮೆಂಬರ್ಸ್ ಆಗ್ಬೋದು ಅಥವಾ ಸಾರ್ವಜನಿಕರಿಗೆ ಆಗ್ಬೋದು, ಸೇವೆಯೇ ಮುಖ್ಯ ವಿನಃ ಲಾಭ ಅಲ್ಲ ಅನ್ನೋದು. ಖಂಡಿತ ಖಂಡಿತ, ಪ್ರತಿ ಗ್ರಾಹಕರಿಗೆ ಶೋಷಣಾ ರಹಿತವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸುವುದೇ ಸಹಕಾರಿ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ. ಅದನ್ನ ಟಿಎಸ್ಎಸ್ ಬಹಳ ವ್ಯವಸ್ಥಿತವಾಗಿ ಹಾಗೂ ಪ್ರತಿ ರೂಟ್ ಲೆವೆಲ್ಗೆ ಅದನ್ನು ತಗೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಾರೆ ಇಲ್ಲಿ ಸೂಜಿಯಿಂದ ಹಿಡ್ಕೊಂಡು ಮದುವೆ ಆಗಿ ಗಂಡನ ಮನೆಗೆ ಹೋಗೋ ತನಕ ಅಥವಾ ಮದುವೆ ಆಗಿ ಸೆಟ್ಲ್ ಆಗೋ ತನಕ ನಮ್ಗೆ ಏನೇನು ಬೇಕು ಎಲ್ಲವೂ ಕೂಡ ಈ ಸಂಸ್ಥೆಯಲ್ಲಿ ಸಿಗ್ತಾ ಇದೆ. ಸೂಪರ್ ಮಾರ್ಕೆಟ್ ದೊಡ್ಡ ವಿಭಾಗ ಇದೆ. ಈ ಕುರಿತು ಮತ್ತೇನಾದರೂ ನಮ್ಮ ಕೇಳುಗರಿಗೆ ಹೇಳ್ತಿರೋ ಹೇಗೆ? ಸೂಪರ್ ಮಾರ್ಕೆಟ್ ಈಗಾಗಲೇ ಪ್ರತಿಯೊಬ್ಬ ಗ್ರಾಹಕರಿಗೂ ಚಿರಪರಿಚಿತವಾಗಿದ್ದು ಅವನಿಗೆ ನಮ್ಮ ಟಿಎಸ್ಎಸ್ ಸೂಪರ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡುವುದೇ ಒಂದು ಖುಷಿ ಇದೆ. ಯಾಕೆಂದ್ರೆ ಇಲ್ಲಿ ನಮ್ಮ ಸಿಬ್ಬಂದಿಗಳು ಅತ್ಯಂತ ಸ್ನೇಹಯುತವಾಗಿ ಅವರ ಜೊತೆ ವರ್ತನೆಯನ್ನು ಮಾಡ್ತಾರೆ. ಮತ್ತೆ ಗ್ರಾಹಕರ ಬೇಕು ಬೇಡಗಳನ್ನ ಸಂಸ್ಥೆ ಆಲಿಸುತ್ತದೆ. ಒಂದು ಸಂದರ್ಭದಲ್ಲಿ ವಸ್ತುಗಳು ಇಲ್ಲ ಅಂತಾದ್ರೂ ಅದನ್ನು ತರಿಸಿಕೊಡುವಂತಹ ಪ್ರಯತ್ನವನ್ನ ಮಾಡುತ್ತದೆ. ಇದರ ಜೊತೆಗೆ ಟಿಎಸ್ಎಸ್ ಒಂದು ನಂಬಿಕೆಯ ಬ್ರ್ಯಾಂಡ್ ಆಗಿದ್ದು ಗ್ರಾಹಕ ಇಲ್ಲಿ ಯಾವುದೇ ಆತಂಕವಿಲ್ಲದೆ ಖರೀದಿ ಮಾಡುವಂತಹ ವಾತಾವರಣ ಇದೆ. ಇವತ್ತು ನಾವು ಬಂಗಾರವನ್ನು ಪ್ರಾರಂಭ ಮಾಡಿದಾಗ, ಅಂದ್ರೆ ಚಿನ್ನದ ಆಭರಣವನ್ನು ಪ್ರಾರಂಭ ಮಾಡಿದಾಗ ಇಡೀ ಮಾರ್ಕೆಟ್ನಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು ಯಾವುದೇ ಅದನ್ನ ಪರೀಕ್ಷೆಗೆ ಒಳಪಡಿಸುವಂತಹ ಯಂತ್ರ ಇರಲಿಲ್ಲ. ಟಿಎಸ್ಎಸ್ ಪ್ರಥಮ ಬಾರಿಗೆ ಬಂಗಾರವನ್ನ ಅದರ ಟೆಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಅದರ ಪ್ಯೂರಿಟಿ ಶುದ್ಧತೆಯ ಪ್ರಮಾಣ ಪತ್ರದೊಂದಿಗೆ ನೀಡುವಂತಹ ವ್ಯವಸ್ಥೆಯನ್ನ ಮಾಡಿತು. ಇದರಿಂದ ಗ್ರಾಹಕ ಬಹಳ ಸಂತೋಷಪಟ್ಟ. ಹೀಗಾಗಿ ಪ್ರತಿಯೊಂದು ವ್ಯವಸ್ಥೆಯನ್ನು ಸಹಿತ ಪಾರದರ್ಶಕವಾಗಿ ಹಾಗೂ ವ್ಯವಸ್ಥಿತವಾಗಿ ಮಾಡುವುದರಿಂದ ಗ್ರಾಹಕನಿಗೂ ಸಂತೋಷ ಆಗುತ್ತದೆ, ಗ್ರಾಹಕನ ಖುಷಿಯಲ್ಲಿ ಸಂಸ್ಥೆಯ ಏಳಿಗೆಯೂ ಆಗುತ್ತದೆ ಎನ್ನುವುದು ನಮ್ಮ ಒಂದು ಅನುಭವ ಹಾಗೂ ಕಂಡುಬರುತ್ತಿದೆ. ಒಂದು ಉದಾಹರಣೆ ಏನ್ರೆ ಕೊಡಕ್ಕಾಗುತ್ತೆ, ನಮಗೆ ಹೊರಗಡೆ ಬಂಗಾರ ತಗೊಳ್ಳೋದಕ್ಕೂ ಟಿಎಸ್ಎಸ್ ಅಲ್ಲಿ ತಗೊಳ್ಳೋದಕ್ಕೂ ಏನ ವ್ಯತ್ಯಾಸ ಇದೆಯಾ? ಹೊರಗಡೆ ಬೇರೆ ಬೇರೆ ಹೆಸರಿನಲ್ಲಿ ಬಂಗಾರದ ಮೇಲೆ ವಿವಿಧ ರೀತಿಯ ಚಾರ್ಜ್ಗಳನ್ನು ಮಾಡ್ತಾರೆ. ತೇಮಾನ ಅಂತಾರೆ, ವೇಸ್ಟೇಜು ಅಂತಾರೆ, ನಂತರ ಕೂಲಿ ವೆಚ್ಚ ಅಂತಾರೆ. ಅದು ಎಲ್ಲವನ್ನು ನಾವು ಸೇರಿಸಿದ್ರೆ ನಿಯರ್ಲಿ 22-23% ಹೆಚ್ಚಿಗೆ ಆಗುತ್ತದೆ. ಟಿಎಸ್ಎಸ್ ಕೇವಲ 2% ಲಾಭಾಂಶವನ್ನು ಇಟ್ಟುಕೊಂಡು ಹಾಗೂ ಕೇವಲ 10% ಕುಶಲಕರ್ಮಿ ವೆಚ್ಚವನ್ನು ಪಡೆದು ಉತ್ತಮ 916 ಪ್ಯೂರಿಟಿಯೊಂದಿಗೆ ಇಲ್ಲಿ ಮತ್ತೊಂದು ಗ್ರಾಹಕರು ಪ್ರತಿಯೊಬ್ಬರು ಗಮನಿಸಬೇಕಾದದ್ದು ಬಂಗಾರದ ಆಭರಣಗಳ ಗುಣಮಟ್ಟವನ್ನು. ನಾವು ಹಾಲ್ಮಾರ್ಕ್ ಯುಕ್ತವಾದಂತಹ 916 ಆಭರಣವನ್ನು ಮಾತ್ರ ನೀಡುತ್ತಿದ್ದು ಅದನ್ನ ಸಹಿತ ಮಾರುಕಟ್ಟೆಯ ಏನು ಕುಶಲಕರ್ಮಿ ವೆಚ್ಚವಿದೆ ಅದಕ್ಕಿಂತಲೂ ಅತ್ಯಂತ ಸ್ಪರ್ಧಾತ್ಮಕವಾಗಿ ಗ್ರಾಹಕರಿಗೆ ನೀಡ್ತಾ ಇದ್ದೇವೆ. ಹೀಗಾಗಿ ಕನಿಷ್ಠವೊಂದರೂ 10-12% ಉಳಿತಾಯ ಗ್ರಾಹಕನಿಗೆ ನಮ್ಮ ಒಂದು ಮಳಿಗೆಯಲ್ಲಿ ಖರೀದಿ ಮಾಡುವುದರಿಂದ ಆಗ್ತಾ ಇದೆ. ಗ್ರಾಹಕರ ತೃಪ್ತಿಯೇ ನಮ್ಮ ತೃಪ್ತಿ. ಖಂಡಿತವಾಗಿಯೂ. ಇಷ್ಟೆಲ್ಲ ಮಾಹಿತಿ ಕೊಟ್ರಿ ಸೂಪರ್ ಮಾರ್ಕೆಟ್ ಕುರಿತು ವಿನಾಯಕ್ ಹೆಗಡೆ ಅವರೇ, ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ. ಟಿಎಸ್ಎಸ್ ಸಂಸ್ಥೆಯಲ್ಲಿ ಸೂಪರ್ ಮಾರ್ಕೆಟ್ನ ಕಾರ್ಯಚಟುವಟಿಕೆಗಳು, ಈ ವಿಷಯವಾಗಿ ವಿನಾಯಕ್ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸರ್ಪಂಚೋ ಕೆ ಲಿಯೇ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೇ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೇ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೇ ಮೇ ಬತಾಯೇ. ಕ್ವಾರಂಟೈನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೇ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೇ ಹೈ. ವಿಶ್ವಾಸ ದಿಲಾಯೇ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೇ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी. है पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज कल जैविक खेती शुरू करूँगा। माटी से प्रेम की परंपरा है परंपरागत खेती। ಸಮಗ್ರ ಕೃಷಿ ಈ ವಿಷಯವಾಗಿ ನನ್ನಿಸಾಬ್ ಎಂ ಹೊಲಕಪ್ಪ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಹಳಿಯಾಳ್ ತಾಲೂಕಿನ ತತ್ವಣಿಗೆ ಗ್ರಾಮದ ನನ್ನಿಸಾಬ್ ಮೆಹಬೂಬ್ ಸಾಬ್ ಹುಲಕೊಪ್ಪ ಅವರಿದ್ದಾರೆ. ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಕೂಡ ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಕೃಷಿಗೆ ಖರ್ಚು ಹೆಂಗ್ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನೊಳಗೂ ಕೂಡ ಆಲೋಚನೆ ಮಾಡಿದಂಥವ್ರು. ಅನೇಕ ತೋಟಗಾರಿಕಾ ಬೆಳೆಗಳು, ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಒಬ್ಬ ಹಿರಿಯ ರೈತರಾಗಿ ತಮ್ಮ ಕೃಷಿಯಲ್ಲಿ ಹೇಗೆಲ್ಲ ತೊಡಗಿಸಿಕೊಂಡ್ರು, ಮುಂದೆ ಬಂದ್ರು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಮಸ್ಕಾರ ನನ್ನ ಸಾಹೇಬ್ರೆ. ನಮಸ್ಕಾರ. ಒಟ್ಟು ಎಷ್ಟು ಎಕರೆ ಜಮೀನು ನಮ್ದು? 4 ಎಕರೆ ಜಮೀನ್ ರೀ. 4 ಎಕರೆದೊಳಗ 2 ಎಕರೆ ಕಬ್ಬು ಹಚ್ಚೇವ್ರಿ, 1 ಎಕರೆ ಭತ್ತ ಬಿತ್ತೇವ್ರಿ, 1 ಎಕರೆದೊಳಗ ತರಕಾರಿ ಎಲ್ಲ ಮಾಡ್ತೇವ್ರಿ. ಅದ್ರೊಳಗ ಈ ಸಗಣಿ ಗೊಬ್ಬರ ಬಳಸ್ಬೇಕ್ರಿ. ಸಗಣಿ ಗೊಬ್ಬರ ಬಳದಿಂದ ಮತ್ತೆ DAP ಸ್ವಲ್ಪ ಹಿರಿಯ ಹಾಕೋದ್ರಿ, ಅಂದ್ರೆ ಫಲ ಬಹಳ ಹತ್ತೈತ್ರಿ. ಅದಕ್ಕೆ ತರಕಾರಿ ರೀ, ತರಕಾರಿ ಬದನೆಕಾಯಿ ಮೆಣಸಿನಕಾಯಿ ಟೊಮ್ಯಾಟೊ ತರಕಾರಿ ಬಹಳ ಚಲೋ ಆಕೈತ್ರಿ. ಅದು ಅದರಲ್ಲಿ ನಾವು ತಗೊಂಡ್ಯಾರ ಏನು, ನಾವು ಹಳ್ಳಿಯಾಗ ನಮಗೆ ಮಾರಾಕ ಆಗ್ಲಿರ್ಕೊಂಡು ಹಳ್ಳಿ ಅಡಾಡ್ತೇವ್ರಿ. ಅದ್ರೊಳಗ ಉತ್ಪನ್ನ ಚಲೋ ಸಿಗ್ತೈತ್ರಿ. ಅಷ್ಟು ಹಳ್ಳಿ ಗಾಡಿ ಮೇಲೆ ಬೈಕ್ ಮೇಲೆ ನಮ್ಮ ಲೋನ್ ಐತ್ರಿ, ಲೋನ್ ಅದ್ರೊಳಗ ತಗೊಂಡು ಅಡ್ಡಾಡ್ತೇವ್ರಿ. ಮತ್ತೆ ಕೃಷಿ ಮಂಡ ಹೊಡೆದೇವ್ರಿ, ಅದ್ರೊಳಗ ಮತ್ ಮೀನು ಸಾಕಾಣಿಕೆ ಮಾಡ್ತೇವ್ರಿ, ನೀರು ಕಡಿಮೆ ಆದ್ರೆ ಅದ್ರ ನೀರ ಅದಕ್ಕೆ ಬಳಸ್ತೇವ್ರಿ. ಹಿಂಗಾಗಿ ಎಲ್ಲದಿಂದ ನಮಗೆ ಬಹಳ ಸವಲತ್ತು ಆಗೈತ್ರಿ. ಈಗ ಮತ್ತೆ ಟ್ರಾಕ್ಟರ್ ತಗೊಂಡೇವ್ರಿ, ಮಂದಿ ಬಾಯಿ ಹತ್ತೋದ್ರಿ ನಮಗೆ ಕೆಲ್ಸಕ್ಕೆ. ಮತ್ತೀಗ ಟ್ರಾಕ್ಟರ್ ತಗೊಂಡ್ಯಾರ ಅದ್ರಲ್ಲಿಂದ ಕಡಿಮೆ ಆಕೈತೆ ಅಂತೇಳಿ ಟ್ರಾಕ್ಟರ್ ತಗೊಂಡು ಅದ್ರಲ್ಲೇ ನಾವು ನಡೆಸೇವ್ರಿ. ಗಳೆ ಐತ್ರಿ, ಅದ್ರಲ್ಲೇನು ಇದ್ರಲ್ಲೇನು ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಖರ್ಚು ಕಡಿಮೆ ಆಗ್ತೈತ್ರಿ. ಮಂದಿಗೆ ಅಂದ್ರೆ 400, 200, 300 ಕೊಡೋದು ಆಕೈತ್ರಿ. ಅದಕ್ಕೆ ಹಂಗಿಲ್ರಿ, 1 ಲೀಟರ್ ಎಣ್ಣೆ ಹಾಕಿದ್ರೆ 1 ಎಕರೆ 1.5 ಎಕರೆ ನೆಲ ಹೊಕ್ಕೈತ್ರಿ. ಈಗ ನಮ್ಮ ಮಂದಿಗೆ ಅಂದ್ರೆ 10-12 ಮಂದಿ ಇದು ಹಾಕೋದು. 1-5 ಲೀಟರ್ ತಂದ್ರೆ ಬೇಕಾದಂಗ ನಮ್ಮ 4 ಎಕರೆ ಹಾಕೈತ್ರಿ. 5 ಲೀಟರ್ ಎಣ್ಣೆ ಒಳಗೆ 4 ಎಕರೆ ಹಾಕೈತ್ರಿ. ಹಿಂಗೆ ಮಾರ್ಕೊಂಡು 4-5 ಎಕರೆ ಹಾಕಿದ್ರಿ. ಹಿಂಗೆ ಮಾಡ್ಕೊಂತ ನಾವು ಕೃಷಿ ಇಲಾಖೆದಿಂದ ಭಾಳ ನಾವು ಸೌಲತ್ ತಗೊಂಡು ಭಾಳ ಅದರಲ್ಲಿಂದ ಉತ್ಪನ್ನ ಮಾಡ್ಕೊಂಡು ಈಗ ಮತ್ತೆ ನೋಡ್ರಿ ಹೊಳಿಗೆ ಮತ್ತೆ ಮೆಣಸಿನ ಗಿಡ ಬದನೆ ಗಿಡ ಅದೆಲ್ಲ ಹತ್ತೋದು ನಮ್ಮ ಪ್ರಯತ್ನ ಐತ್ರಿ. ಹಿಂಗಾಗಿ ನಾವು ಎಲ್ಲಾನು ಕೈ ಬಿಳ್ತೋಳ ಗೊಂಜಾಳ ಭತ್ತ ಕಬ್ಬು ಎಲ್ಲ ಮಾಡ್ತೇವ್ರಿ. ಮಳೆಗಾಲದೊಳಗೆ ಆದ್ ಮಾಡ್ತೇವ್ರಿ. ಬ್ಯಾಸಗಿ ಬಂತಂದ್ರೆ ಈಗ ಗಣೇಶ ಚೌತಿ ಸುತ್ತ ಈದ್ ಮಾಡ್ಕೊಂತ ಹೋಗ್ತೇವ್ರಿ. ಬ್ಯಾಸಗಿಗೂ ನಮ್ಗೆ ಫಲ ಸಿಗತೈತ್ರಿ, ಮಳೆಗಾಲಾಗೂ ಸಿಗತೈತ್ರಿ. ಹಿಂಗಾಗಿ ಮಾಡ್ಕೊಂತ ಎಲ್ಲ ಇದ್ರಲ್ಲಿಂದ ಭಾಳ ಚೆನ್ನಾಗಿ ಮಾಡ್ಯಾರ್ರಿ. ನಮಗೆ ಕೃಷಿ ತೋಟಗಾರ ಇಲಾಖೆದಿಂದ ಕೃಷಿ ಇಲಾಖೆದಿಂದ ಎಲ್ಲ ನಮಗೆ ಸವಲತ್ತು ಕೊಡಾಕತ್ತಾರ. ಅದರಲ್ಲಿಂದ ಭಾಳ ಮಾಡ್ಕೊಳ್ಳೋದು ಜನಕ್ಕೆ ಭಾಳ ಚಲೋ ಐತೆ ನೋಡ್ರಿ. ಈ ಥರದಿಂದ ಮಾಡ್ಕೊಂಡ್ರೆ ಈ ಕೃಷಿ ಹೊಂಡ ಹನಿ ನೀರಾವರಿ ಅದು ಮಾಡೇವ್ರಿ. ಎಲ್ಲ ಮಾಡ್ಕೊಂಡು ಭಾಳ ನಾವು ಉತ್ಪನ್ನ ಚೆನ್ನಾಗಿ ಮಾಡ ನಮಗೆ ಸಿಗತೈತ್ರಿ. ಒಮ್ಮೆ ಲಾಸು ಆಕೈತಿ ಚಲೋ ಸಿಗತೈತ್ರಿ. ಮಳೆಗಾಲ ಹೆಚ್ಚಾತಂದ್ರೆ ಸ್ವಲ್ಪ ಲಾಸ್ ಆಕೈತ್ರಿ. ಈಗ ನೋಡ್ರಿ 2 ವರ್ಷ ನಮಗೆ ಅಷ್ಟು ಸ್ವಲ್ಪ ಲಾಸ್ ಆತ್ರಿ. ಈ ಕೊರೋನಾ ಬಂತು ನೋಡ್ರಿ, ಅದ್ರೊಳಗೆ ನಮಗೆ ಯಾರು ತರಕಾರಿ ತಗೊಳ್ಳಿಲ್ಲ. 2-3 ಎಕರೆ ಹಚ್ಚಿದ್ದೀವ್ರಿ, ಅದ್ರೊಳಗೆ ತಗೊಳ್ಳಿಲ್ಲ. ಹಿಂಗಾಗಿ ಬೇಡ ಬೇಡ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತೇಳಿ ಈಗ ಮತ್ತೆ 1-1 ಎಕರೆ ಮಾಡಾಕ್ತೇವ್ರಿ. ಹಿಂಗಾಗಿ ಅದು ಕಬ್ಬು ಹಚ್ಚೇವ್ರಿ, ಗೊಂಜಾಳ ಹಾಕೇವ್ರಿ, ಭತ್ತ ಹಾಕೇವ್ರಿ, ಎಲ್ಲಾ ತರದಿಂದ ಉತ್ಪನ್ನ ಹೊಂಡ ಮಾಡುವಂಗಿಲ್ರಿ, ಎಲ್ಲಾನು ಮಾಡ್ಕೊಂತ ಬರ್ಬೇಕ್ರಿ. ಯಾಕೆ ಅಂದ್ರೆ ನಮಗೆ ಹೊಟ್ಟಿಗೆ ಕಾಳತ್ರಿ ಭತ್ತ. ಈ ಮುಂದೆ ಬರ್ತೈತ್ರಿ ಯಾವ್ದೋ ಒಂದು ನಮ್ ಕೆಲ್ಸ ಹಾಕಿದ್ರಿ ಗೊಂಜಾಳ ಹಾಕಿದ್ರೆ, ಇದ್ ಲಾಸ್ಟ್ ಕಬ್ಬು ಹೊಕ್ಕೈತ್ರಿ. ಕಬ್ಬಿಂದ ಅದಕ್ಕೆ ಏನ್ ಇದಾಕೊಂತ ಹೋಗ್ತೈತ್ರಿ. ಮನುಷ್ಯ ಯಾವ್ದಾರ ಒಂದು ಇದ್ರೊಳಗೆ ಹೋಗಿ ಏರಿ ಮಾಡ್ಕೊಂತ ಹೋಗೋದ್ರಿ. ಒಂದ ಮಾಡಿದ್ರೆ ಒಮ್ಗೆ ಬಂದು ಬಿಡ್ತಾರ ರೊಕ್ಕ. ನಮ್ಗೆ ಯಾವ್ದೋ ಒಂದ್ ಕೆಲಸ ಮಾಡಬೇಕಾರ ಅನುಕೂಲ ಆಕೈತಿ. ಈ ಗೊಂಜಾಳ ಹಾಕೋದು ಒಳ್ಳೇದು, ಕಬ್ಬು ಹಾಕೋದು ಒಳ್ಳೇದು? ಕಬ್ಬು ಹಾಕೋದು ಒಳ್ಳೇದ್ರಿ. ಈ ಕಬ್ಬು ವರ್ಷಕ್ಕೆ ಹಾಕಿದ್ರಿ, ಗೊಂಜಾಳ ತಿಕ್ಕೊಂಡ್ಕೊಂಡು ಮತ್ತೊಂದು ಬೆಳೆ ಮಾಡಬಹುದ್ರಿ. ಮತ್ತೆ ಅನುಕೂಲ ಯಾವ್ದು? ಅನುಕೂಲಕ ಗೊಂಜಾಳ ರೀ, ವರ್ಷಕ್ಕೆ ಒಂದೇ ಬೆಳೆ ಸಿಗ್ತೈತ್ರಿ. ಲಾಭ ಯಾವ್ದ್ರಲ್ಲಿ ಜಾಸ್ತಿ? ಜಾಸ್ತಿ ಕಬ್ಬಿಂದ ಹಾಕೈತ್ರಿ, ಕಬ್ಬಿಂದ ಲಾಭ ಆಕೈತಿ. ಅಂದ್ರೆ 2 ಪೀಕ್ ಸಿಕ್ಕಿದ್ರೆ ಇದ ಕಾಣ್ತೈತ್ರಿ, 2 ಬೆಳೆ ಸಿಗ್ತಾವಲ್ರಿ ಇದಕ್ಕೆ. ಅದು 1 ಬೆಳೆ ಸಿಗ್ತೈತಲ್ರಿ ವರ್ಷಕ್ಕೆ, 1 ಬೆಳೆ ಅದು. ಇದು 2 ಬೆಳೆ ರೀ. ಗೊಂಜಾಳ ತಿಕ್ಕೊಂಡೇವ ಅಂದ್ರೆ ಮತ್ತೆ ಈಗ ಯಾವ್ದಾರು ತರಕಾರಿ ಮಾಡ್ತೇವ್ರಿ, ಬೇಕಾದ್ ಮಾಡ್ಬೋದು. ಗೊಂಜಾಳಿಗೆ ತಿಕ್ಕೊಂಡು ಬಿಟ್ಟೆ ಅಂದ್ರೆ ಅದಕ್ಕೆ ಹಂಗಿಲ್ರಿ, ಒಂದಕ್ಕೆ ಕಾಕೊಂಡ್ ಕೊಂಡಿರ್ಬೇಕು. ನಮಗೆ ಯಾವಾಗ ಪಳಿ ಬರ್ತೈತಿ ಯಾವಾಗ ನಮ್ದು ಅಲ್ಲಿ ನಂಬರ್ ಹತ್ತೈತಿ ಯಾವಾಗ ನೋಡ್ಕೊಂತಿರ್ಬೇಕ್ರಿ. ಮೇವನು ಸಿಗುತ್ತೆ, ಮೇವನು ಸಿಗ್ತೈತ್ರಿ ನಮಗೆ. ದನಕ್ಕೆ ಮೇವು ಸಿಗ್ತೈತ್ರಿ, ಎಲ್ಲ ಸಿಗ್ತೈತ್ರಿ ಅದು ಇದ್ರೊಳಗೆ. ಅದು ಕಬ್ಬಿನ ಹಂಗಿಲ್ರಿ, ಕಬ್ಬು 1 ಬೆಳೆ ರೀ. ಅದು ಅದೇನು ಕಾಣ್ತೀರಿ, ಒಮ್ಗೆ ರೊಕ್ಕ ಅಂತಾವ ಹೆಚ್ಚು ಕಾಣ್ತೈತಿ ನಮಗೆ. ಅದು ಹಿಂಗಲ್ಲರಿ, ನಮ್ಮ ಕೈಯಾಗ ಯಾವಾಗೂ ಅಡ್ಡಾಡ್ಕೊಂತಿದ್ದೀರಿ ದುಡ್ಡು. ಹಾಗಾದ್ರೆ ಗೊಂಜಾಳ ತೆಗೆದ ನಂತರ ಯಾವ ಬೆಳೆ ಹಾಕ್ತೀರಿ? ಈಗ ನಾವು ನೋಡ್ರಿ ತರಕಾರಿ ಹಾಕ್ಯವ್, ಹೆಸರು ಹಾಕ್ಯವ್, ಶೇಂಗಾ ಬೇಕಾದ್ರೆ ಶೇಂಗಾ ಹಾಕ್ಯವ್ರಿ, ಯಾವ್ದೊಂದು ಮಾಡಬಹುದು ಗೊಂಜಾಳ ತಿಕ್ಕೊಂಡು. ಇದಕ್ಕೆ 2 ಬೆಳೆ ಸಿಗ್ತೈತಿ. ನೀರಾವರಿ ಇದ್ದವ್ರು ಮಾತ್ರ ಮಾಡಕ್ ಸಾಧ್ಯನಾ? ಮಾಡಕ್ ಸಾಧ್ಯ ರೀ. ಮತ್ತೆ ನೀರಾವರಿ ಇದ್ದವ್ರು ಈಗ ಬೇಕು ಗೊಂಜಾಳ ತಿಕ್ಕೊಂಡು. ಆದ್ರಿಂದ ನೀರಾವರಿ ಇಲ್ದವ್ರು ಮತ್ತೆ ಏನಾರ ಮಾಡ್ಬೋದು. ಹುಳ್ಳಿ ಹೆಸರು ಎಲ್ಲ ಮಾಡ್ತಾರೆ, ಆದ್ರೆ ಇದ್ರ ಹವಾಮಾನ ಮೇಲೆ ಬರ್ತೈತ್ರಿ. ಹೆಸರು ಹುಳ್ಳಿ ಅವನು ಏನಿಲ್ಲ ಅಂದ್ರೂ ಒಂದು ಎಕರೆಗೊಂದು ಹತ್ತತ್ ಕಿಂತ ಸಿಗ್ತದ್ರಿ ಹುಳಿಯೋದು. ಅಂದ್ರೆ ಹೆಸರು ಎಲ್ಲ ಬಹಳ ಕಡಿಮೆ ಅವಧಿಯೊಳಗೆ ಬಂದ್ಬಿಡ್ತಾವ. ಹೌದಲ್ಲ? ಹೌದ್ರಿ. ಹಂಗಾಗಿ ಇನ್ನು ಮುಂಗಾರು ತಂಪು ಆರೋಕ್ಕಿಂತ ಪೂರ್ವದಲ್ಲಿ ಬೆಳೆದು ಬಂದ್ಬಿಡ್ತಾವ. ಬೆಳೆದು ಬಂದ್ಬಿಡ್ತಿದ್ರಿ, ಅದ ಹವಾಮಾನ ಮೇಲೆ ಬಂದ್ಬಿಡ್ತಿದ್ರಿ. ಹುಟ್ಟಿ ಬಂದ್ರೆ ಮುಗಿತದೆ, ಅದಕ್ಕೆ ಮಳಿ ಬೇಕು, ನೀರು ಬೇಕು ಬೇಕು, ಬೇಡ ಬೇಡ ಬೇಡ ಬೇಡ ಹಿಂಗೈತ್ರಿ. ಅದ ಹೆಸರು ಹುಳಿ. ಹೌದ? ಉದ್ದನ ಹಾಕ್ತಾರ ಕೆಲವು. ಉದ್ದನು ಹಂಗದೇ, ಉದ್ದು ಶಮ. ಹೌದ, ಎಲ್ಲ ಒಂದ ಜಾತಿ. ಒಂದ ಜಾತಿ ರೀ, ಉದ್ದು ಹೆಸರು ಹುಳಿ. ಅದು ಒಮ್ಮೆ ಹುಟ್ಟಿ ಬಂತಿ ಕಾಯಾದಂಗ್ರಿ ಅದು. ಹ್ಮ್, ರೋಗ ಅಂತ ಕಾಕೊಂತಿರ್ಬೇಕ್ರಿ. ಈ ಬೂದಿ ರೋಗ ಬರ್ತೈತ್ರಿ, ಬೂದಿ ರೋಗ ಏನಾರ ಬಂತಂದ್ರ ಅದಕ್ಕೆ ಔಷಧ ತಗೊಂಡ ಎಲ್ಲ ಕೃಷಿ ಇಲಾಖೆಯಿಂದ ಎಲ್ಲ ಅಂಗಡಿ ಒಳಗೆ ಹೋಗಿ ಔಷಧ ತಗೊಂಡು ಹೊಡೆದ್ ಬಿಟ್ಟ ಮುಗ್ದ ಹೋಗ್ತೀರಿ. ಅದ್ರ ನೋಡ್ಕೊಂತ ಇರ್ಬೇಕು, ನೋಡ್ಕೊಂತಿರ ಏನ್ ಹೆಚ್ಚಿಗೆ ಆದ ನೋಡೋದ್ರಿ. ಎಲ್ಲರೂ ಬೂದಿ ರೋಗ ಬೆಳಗತ್ತೆ, ಬೆಳೆ ಬೆಳಗ್ ಆಗತ್ತಂದ್ರ ಅವಾಗ ಅಷ್ಟು ಮಾಡ್ಬಿಟ್ರಿ ಚೆನ್ನಾಗ್ ಆಗ್ಬಿಡ್ತೀವಿ. ಈಗ ಟ್ರಾಕ್ಟರ್ ತಗೊಂಡ್ರಲ್ಲ ನೀವು, ಕಡಿಮೆ ಖರ್ಚಾಗುತ್ತೆ ಅಂತ ಹೇಳಿದ್ರಿ, ಏನೇನ್ ಕೆಲಸ ಮಾಡ್ತೀರಿ ಅದರಿಂದ? ಈಗ ನೋಡ್ರಿ, ಈಗ ನಾವು ಈಗ ಈ ಭೂಮಿ ಒಳಗೆ ಹೊಡಿತೇವಲ್ರಿ, ರೋಟರ್ ಹೊಡಿತೇವ್ರಿ. ಅದರಿಂದ ನಾವು ಅದಕ್ಕೆ ಬರಾವ್ ಏರಿಸ್ತೇವ್ರಿ ಗಿಡಗೋಳಿ, ಅದರಿಂದ ಬರ್ತೈತಿ ಬರಾವ್. ಅವ ಎಲ್ಲ ಆಟೋಮೆಟಿಕ್ ಐತ್ರಿ ಅದ. ಅದೊಂದೊಂದು ಇದು ತೆಗೆದ ಅದಕ್ಕೆ ಇದು ದೊಡ್ಡಿದ್ವಿ ಅಂದ್ರೆ ಬರಾವನ ಹೊಡಿತೀವ್ರಿ. 3 ಫೂಟಿಂದ ಬನಿ ಬಿಡೋದ್ರಿ, ಅದು 3 ಫೂಟಿಂದ ಬಿಟ್ಟು ಅಂದ್ರೆ ಅದಕ್ಕೆ ಬರೋಬ್ಬರಿ ಹಾಕೋ ಅಂತ ಹೊಕ್ಕೈತ್ರಿ. 10 ಮಂದಿ 20 ಮಂದಿ ಹತ್ತೋಗಿಂತ ಇದು ಒಂದು ಒಮ್ಮೆ ಮಾಡಿಬಿಡ್ತೈತಲ್ರಿ. ಮಂಜೋಳಿ ಎಷ್ಟು ಬಿದ್ದ್ರಿ, ಅದು ಎಲ್ಲದಕ್ಕೂ ಅನುಕೂಲ ಬಂದ್ಬಿಡ್ತೈತ್ರಿ. ಮತ್ತೆ ಅದು ಪೇಟೆಗೆ ಏನ್ರಿ ಒಯ್ಲಿಕ್ಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ? ಇದು ನಾವೀಗ ಅದಕ್ಕೆ ಇದು ಮಾಡೋದ್ರಿ, ಟ್ರೈಲಿ ಮಾಡಿ ನಾವು ಏನೋ ತಗೊಂಡು ಹೋಗ್ಬೋದ್ರಿ ಪೇಟೆ ಒಳಗೆ. ಟ್ರೈಲರ್ ಇದೆಯಾ? ಮಾಡ್ಬೇಕ್ರಿ ನಾವು. ಅವ್ರು ಟ್ರೈಲರ್ ಕೊಡೋದ್ರಿ, ನಾವು ಮಾಡಿಸ್ಬೇಕ್ರಿ ಟ್ರೈಲರ್. ಸಣ್ಣ ಟ್ರೈಲರ್ ಮಾಡಿದ್ರಿ, ಒಂದು 5 ಕ್ವಿಂಟಲ್ ಹಿಂಗ ಬೇಕಾದ ಹೋಗ್ಬೋದು ನಾವು ಹಳ್ಯಾಳಕ್ಕೆ. ಹೌದಾ? ಎಷ್ಟು ಬಂತು ಖರ್ಚು ಅದಕ್ಕೆಲ್ಲ ಸರ್ಕಾರದವ್ರು ಎಷ್ಟು ಕೊಟ್ಟರು? ಸರ್ಕಾರದವ್ರು ನಮಗೆ ಸಬ್ಸಿಡಿ ಒಳಗೆ ಸಿಕ್ಕಿದ್ರಿ. ಅದು ಸರ್ಕಾರದವ್ರು ಎಷ್ಟು ಕೊಟ್ಟರು? ನಾವು 15,000 ತುಂಬೇವ್ರಿ. ನೀವು ಬರೀ 15,000? ಅವರು ಅವ್ರು ಎಷ್ಟು ಕೊಟ್ಟಾರೋ ಅದು ನಮಗೆ ಮಾಹಿತಿ ಇಲ್ಲರಿ. ಅಲ್ಲಿ ನಾವು ಇದಕ್ಕೆ ಅರ್ಜಿ ಹಾಕ್ಬಿಟ್ಟಿರ್ತೇವೆ, ಅಲ್ಲಿ ನಮಗೆ ಬಂದ್ಬಿಡ್ತೀವಿ ಎಷ್ಟು ತುಂಬೇಕಂತೇಳಿ. ಎಷ್ಟು ಅವ್ರು ತುಂಬತ್ತಾರೋ ನಾವು ಅದು ನಮಗೆ ಗೊತ್ತಿಲ್ಲ ರೀ. ರೈತರಿಗೆ ಈ ಇಲಾಖೆಯಿಂದ ಏನೇನು ಸೌಲಭ್ಯ ಸಿಗ್ತಾವೆ ಅವನ್ನೆಲ್ಲ ತಗೋತಾರೆ? ನಾವು ತಗೋತೀವ್ರಿ ಎಲ್ಲ ಇಲಾಖೆಯಿಂದ. ಪೈಪ್ ತಗೋತೀವ್ರಿ ಎಲ್ಲ, ಏನು ಅದ್ರೊಳಗೆ ಬರ್ತೈತಲ್ರಿ ನಮಗೆ ರೈತರಿಗೆ ಏನು ಬೇಕಾಗಿದ್ದು ಐತಲ್ರಿ. ಅದೆಲ್ಲ ಅದಕ್ಕೆ ಟ್ರಾಕ್ಟರ್, ದೊಡ್ಡ ದೊಡ್ಡ ಟ್ರಾಕ್ಟರ್ ಇವು ಸಿಗ್ತಾವ್ರಿ, ನೇಗಲ ಸಿಗ್ತಾವ್ರಿ, ದೊಡ್ಡ ದೊಡ್ಡ ಲೋಟರ್ ಸಿಗ್ತಾವ್ರಿ, ಅದಕ್ಕೇನು ಬೇಕು ಎಲ್ಲ ಸಿಗ್ತೈತಿ. ಇದಕ್ಕೂ ನೇಗಿಲ ದೊಡ್ಡ ದೊಡ್ಡ ಟ್ರಾಕ್ಟರ್ಗಿರೋ ನೇಗಿಲ ಬೇರೆ ಇರ್ತಾನೆ, ಸಣ್ಣದು ದೊಡ್ಡದು ಇರುತ್ತೆ. ಹ್ಞೂ, ಸಣ್ಣದು ಅದು ಅವರು ಯಾವ ಕಂಪ್ನಿ ಬೇಕು ಆ ಕಂಪ್ನಿಗೆ ಅವ್ರು ಅರ್ಜಿ ಹಾಕಿರ್ತಾರೆ. ಹಿಂಗಾಗಿ ಅಲ್ಲೇ ಕಳಿಸ್ಕೊಡ್ತಾರೆ. ನಮ್ಗೆ ಈ ಕಂಪ್ನಿ ಬೇಕಂತ ನಾವು ರೈತರು ಹೇಳ್ತೇವ್ರಿ, ಇಲ್ಲಿಂದ ಬರೋದ ಅರ್ಜಿ ನಾವು ಹಾಕೋದ್ರಿ. ಅದು ಅವ್ರು ಅಲ್ಲಿಂದ ಕೊಟ್ಟು ಕಳಿಸ್ತಾರೆ ಸಬ್ಸಿಡಿ ಒಳಗೆ. ಈಗ ಮಾರಾಟ ತಗೊಂಡ್ರೆ ಭಾಳ ತುಟ್ಟಿ ಹಾಕೈತ್ರಿ, ಅಲ್ಲಿ ಕೃಷಿಯಲ್ಲಾಗದ ಎಲ್ಲ ದಿನ ಸಿಗ್ತೈತ್ರಿ. ಅವರು ಟ್ರಾಕ್ಟರ್ ಅಷ್ಟೇ ಕೊಡ್ತಾರೋ ಅದಕ್ಕೆ ಬೇಕಂತ ಕುಂಟಿ ಕೂರಿಗಿ ನೇಗಿಲ ಇಲ್ಲ ಇಲ್ಲ ಅದೆಲ್ಲ ಏನ್ ಕೊಡೋದ್ರಿ? ಒಂದು ರೋಟರ್ ಕೊಡ್ತಾರ್ರಿ, ಟ್ರಾಕ್ಟರ್ ಅಷ್ಟು ಕೊಡ್ತಾರ್ರಿ. ಅದೆಲ್ಲ ನಾವು ಮಾಡ್ಕೊಳ್ರಿ, ನೇಗಕ್ಕೆ ಈ ರೆಂಟಿ ಈ ಕುಂಟಿ ಇದೆಲ್ಲ ನಾವು ಮಾಡ್ಕೊಳ್ರಿ. ಅದು ಹೆಂಗ್ ನೀವು ಮಾಡ್ಕೊಳ್ಳೋದಂದ್ರೆ ಬೇರೆ ಕಡೆ ತರು ಹಿಡಿಂಗ್ ಮಾಡ್ತಾರ್ರಿ. ಅವ್ರ ಖರ್ಚು ನಮ್ಗೆ ಯಾವ ಮಾಪಲೆ ಬೇಕು ಆ ಮಾಪಲೆ ಮಾಡ್ಕೋಬಹುದ್ರಿ. ಅವ್ರಿಗೆ ಗೊತ್ತೈತೆ ಗೊತ್ತಾಕಿದ್ರೆ ನಾವು ಇಷ್ಟ ಅಂತ ಹೇಳಿಬಿಟ್ಟು ಅಂದ್ರೆ ಅವ್ರು ಆ ಥರ ಮಾಡ್ತಾರೆ. ನಾವೇನು ಮಾರಕ್ಕೆ ತರೋದಿಲ್ಲರಿ. ಹಿಂಗೆ ಆಗಿ ನಾವು ಅದರ ಯಾರು ಹಿಡಿಂಗ್ ಅದು ಮಾಡ್ತಾರಲ್ರಿ, ಹಿಂಗೆ ಮಾಡ್ಬೇಕಪ್ಪ ಇಷ್ಟು ಪುಟ್ಟಿನ ಮಾಡ್ಬೇಕಪ್ಪ ಅಂದ್ರೆ ಹೇಳಿಕೆ ಮಾಡಿಸ್ತೇವ್ರಿ. ಮತ್ತೆ ನಿಮ್ದು ಬಾವಿ ಇದೆಯಾ? ಬಾವಿ ಇದ್ರಿ. ಕೊಳವೆ ಬಾವಿನ ತೋಡ ಬಾವಿ ಇದೇ ಇದ್ರಿ? ಕೃಷಿ ಹೊಂಡ. ಕೃಷಿ ಹೊಂಡ? ಕೃಷಿ ಹೊಂಡ. ಬಾವಿ ಅಲ್ಲ, ಬಾವಿ ಅಲ್ರಿ. ಬಾವಿ ಅಲ್ಲಿ ಇಲ್ಲ ಇಲ್ರಿ. ಈಗ ಬಾವಿ ಇಲ್ಲ, ಕೃಷಿ ಹೊಂಡನ ಹೊರತು ಕೊಡದಾರ್ರಿ ಗೌರ್ಮೆಂಟ್ದವ್ರು ಎಲ್ಲ. ಮತ್ತೆ ಅದಕ್ಕೆ ನೀರು ಮಳೆಗಾಲದಾಗ ನೀರು ಸಿಗ್ತೈತ್ರಿ. ಈಗ ಹಳ್ಳ ಸಮೀಪ ಅಂತಂದ್ರೆ ಹಳ್ಳದ ನೀರು ಅದಕ್ಕೆ ಹೋಗಿದ್ರು ಅಲ್ಲಿಂದ ಅರ್ಥಾಗಿ ತಗೋತೇವೆ. ಅಂತ ದೂರ ಆದ್ಯ ಅಂದ್ರೆ ಅದ್ರದ್ದು ಇದಕ್ಕೆ ಹೋಗದ ಇದರಿಂದ ಅದ್ರದ್ದು ತಗೋತಿ. ಮತ್ತೆ ಅದಕ್ಕೆ ಮೀನಾನು ಇರ್ತಾವಲ್ರಿ, ಮೀನಕ್ಕೂ ನಮಗೆ ಸಿಗ್ತೈತಿ. ಹಿಂಗಾಗಿ ಎರಡು ಹಾಕ್ಯದ್ರಿ ನಮಗೆ. ಇತ್ತಾಗ ಅದು ಹಾಕಿದ್ರೆ ಇತ್ತಾಗ ಮೀನಾನು ಹಾಕಾವ್ರಿ. ಅಂದ್ರೆ ಮೀನಕ್ಕೂ ನೀರು ಬದಲಾಯಿಸ್ತಾ ಇದ್ರೆ ಒಳ್ಳೇದು, ಪದ ನೀರೆಲ್ಲ ಬಿಟ್ಟು ಅದಕ್ಕೆ ಉಸಿರಾಟಕ್ಕೆ ಸಮಸ್ಯೆ. ಹಿಂಗಾಗಿ ನೀನ್ ಮಾಡ್ತೇವ್ರಿ, ಹಳದ ನೀರು ಇದಕ್ಕೆ ಹೋಗ್ತೇವೆ ಹೋಗ್ತೇವ್ರಿ. ಇದಕ್ಕೆ ಬೋರ್ ಇದ್ರೆ ಬೋರಿ ನೀರು ಇದಕ್ಕೆ ಹಾಕಿದ್ರಿ, ಆ ನೀರು ಆತಾಗ ಮತ್ತೆ ಅಂದ್ರೆ ಮಣ್ಣಿಂದ ಅಂಶ ಬರ್ತೈತಿಲ್ರಿ. ಈಗ ನಾವು ಅದಕ್ಕೆ ಒಗ್ದೀವಿ ಅಂದ್ರೆ ಮೀನಾ ಅದು ತಿನ್ನಾಕ ಮಾಡಾಕದು ಮೀನಾ ಬೆಳೆಯಾಕದು ಮಣ್ಣಿಂದ ಅಂಶ ಬರ್ತೈತ್ರಿ. ಅದು ಅಂಶ ಬಂತಂದ್ರೆ ಅದಕ್ಕೆ ಮೀನಾ ಚಲೋ ಉತ್ಪನ್ನ ಆಕೈತಿ. ಅಂದ್ರೆ ನಾವು ನೀರು ಹೊಸದಾಗಿ ಬಿಟ್ಟು ಅಂತ ಹೇಳಿದ್ರೆ ಮಣ್ಣಿನಿಂದ ಅದಕ್ಕೆ ಆಹಾರ ಸಿಗುತ್ತೆ. ಆಹಾರ ಸಿಗ್ತೈತಿ. ನೀವೇನು ಹಾಕಲ್ಲ ಅದಕ್ಕೆ? ನಾ ಹಾಕೇವ್ರಿ ಈ ಗೊಂಜಾಳ ಪುಡ್ಡು ಗಿಡ್ಡ ಅದು ಒಡಿಸಿ ಕಲಿಸಿ ಒಗಿತಿರ್ತೇವ್ರಿ. ಎಷ್ಟು ದಿನಾನು ಹಾಕ್ಬೇಕು? 2 ದಿವಸಕ್ಕೊಮ್ಮೆ. ಅಟ್ ಹೆಚ್ಚಿಗೆ ಹೋಗಿದ್ರೆ ಮತ್ತೆ ಏನರ ತಿಂದ್ಕೊಂಡ್ ತಿರ್ತಾವಲ್ರಿ ಹುಳ ಉಡುಪ್ರಿ ಏನೇನು ತಿಂತಾವಲ್ರಿ. ಹುಳ ಉಪ್ಪಳಿ ನೀವೇನು ಹಾಕ್ಬೇಕಾಗಿಲ್ಲ ಇಲ್ಲ. ಅವ ಏನ್ರ ಹಾರ ಬಂದ್ ಬಿದ್ದು ಅಂದ್ರೆ ಅವ ತಿಂತಾವ ಜಿಟ್ಟಿ ಅವ ಇವು ಬೀಳ್ತಾವಲ್ರಿ. ಇದ ಒಗ್ತೇವಲ್ರಿ ನಾವು ಇದ್ದ ಫುಡ್ ಇದು ಇಷ್ಟಿಟ್ಟು ಉಂಟಿ ಮಾಡಿ ಒಗ್ದಿರ್ತೇವ್ರಿ. ಒಗ್ದು ಅಂದ್ರೆ 2 ದಿವಸ ತಿಂತಾವ. ಸಗಣಿ ಅಂತವನ್ನು ಕೂಡ ಹಾಕ್ತಾರೆ ಎಷ್ಟೋ ರೈತರು. ಸಗಣಿನೂ ಹಾಕಾರಿ, ಸಗಣಿನೂ ಹಾಕಾರಿ. ಸಗಣಿಗೆ ಅಷ್ಟು ಇದಾಗೋದಿಲ್ರಿ. ಇದಕ್ಕೆ ಗೊಂಜಾಳ ಪುಡ್ ಅದು ಹಿಟ್ಟು ಇದು ಮಾಡಿ ಮುದ್ದೆ ಹಂಗೆ ಮಾಡ್ಕ್ಯಾರ ಒಗದ್ ಬಿಟ್ಟು 2 ದಿವಸ ತಿಂತಾವ್ರಿ. ಮೀನುಗಾರಿಕೆ ಇಲಾಖೆ ಒಳಗೆ ಮೀನಿಗಾಗಿ ಇರುವಂತ ಆಹಾರ ಕೊಡ್ತಾರ ಅವ್ರು? ಅದನ್ನ ಕೇಳಿಲ್ಲ ಅನ್ಸುತ್ತೆ ನೀವು? ಕೇಳಿಲ್ರಿ. ಇದ್ರೊಳಗೆ ಎಷ್ಟು ಹತ್ತವ ನಮಗೆ ಅಷ್ಟು ಸಾಕಾಣಿಕೆ ಮಾಡ್ತೇವೆ. ಅಂದ್ರೆ ಅವ್ರು ಹೇಳಿದ್ರೆ ಹೇಳ್ತಾರೆ ಇಂತಲ್ಲಿ ಸಿಗುತ್ತೆ ತಗೊಳ್ರಿ ಹಾಕ್ರಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದ್ರಾಗ ಉತ್ಪನ್ನ ಚಲೋ ಊಟ ಹಾಕವ್ರಿ. ಎಷ್ಟು ಮೀನು ಸಿಗುತ್ತೆ ನಿಮ್ಗಲ್ಲಿ? ನಮ್ದು ಎಷ್ಟು ನಾವು ಬೇಕಾಕೈತಿ, 5,000, 2,000, 3,000 ನಾವ್ ಹೆಂಗ್ ಬೇಕ್ರಿ, ನಮಗೆ ಎಷ್ಟು ನಮ್ಗೆ ಅದ್ರೊಳಗೆ ಅನುಕೂಲ ಆಕೈತಿ ಅಷ್ಟೇ ತಗೊಳೋದ್ರಿ ನಾವು. ಹೆಚ್ಚಿಗೆ ತಗೊಂಡು ಫಾಯ್ದೆ ಇಲ್ರಿ, ಅದು ಬಿಡಬಾರ್ದು, ಬಿಡಬಂಗಿಲ್ರಿ. ಹಿಂಗಾಗಿ ಒಂದೊಂದು 1,000 ಹಿಂಗ್ ತಗೋತೀವ್ರಿ. ಒಂದು ವರ್ಷಕ್ಕೆ ಒಂದು ಬೆಳೆ, ಮತ್ತು ಬೆಳೆ ಅಂದ್ರೂ 5 ಕೆಜಿ, 3 ಕೆಜಿ, 2 ಕೆಜಿ ಹಾಕವ್ರಿ ವರ್ಷಕ್ಕೆ. ಒಂದೊಂದು ಒಂದೊಂದು 700 ರೂಪಾಯಿ ಕೆಜಿ, 800 ರೂಪಾಯಿ ಕೆಜಿ. ಹಂಗಾದ್ರೆ ನಿಮ್ಗೆ ಅಲ್ಲಿ 1 ಲಕ್ಷ ರೂಪಾಯಿ ಹೆಚ್ಚುಗಳು ಸಿಗುತ್ತೆ? ಸಿಗ್ತೈತಿ. ಹೆಂಗ್ ಮಾರಾಟ ಮಾಡೋದು ಅದನ್ನ? ಈಗ ಗಾಡಿ ತಗೊಂಡು ಅಡ್ಡಾಡ್ತೀವ್ರಿ, ಗಾಡಿ ಮೇಲೆ ತಗೊಂಡು ಅಡ್ಡಾಡ್ತೀವಿ, ಒಂದು ಬುಟ್ಟಿ ಇಟ್ಕೊಂಡು ಟ್ರೇ ಇಟ್ಕೊಂಡು ಅಡ್ಡಾಡ. ಅದ್ರ ಜೊತೆ ತರಕಾರಿನೂ ಹೋಯ್ತೀರಿ? ಅದ್ರ ಜೊತೆ ಏನು ಹೋಯ್ತಿರ, ಸಪ್ರೇಟ್. ಅದು ನಿಂಗಾದ್ರೆ ಅದು ತಿಂತಾರಲ್ರಿ, ನಿನ್ಗಡೆ ಅದ್ರ ಜೊತೆ ಹೋದ್ರೆ ನಿಂಗಾದ್ರೆ ತಗೋದಲ್ರಿ. ಮೀನಿನ ಜೊತೆ ತರಕಾರಿ ಹೋದ್ರೆ ತಗೊಳ್ಳಲ್ಲ? ತಗೋದಲ್ಲ. ಈ ನಮ್ಮ ಮಂದಿ ಮಹಾರಾಷ್ಟ್ರ ಮಂದಿ ಅಷ್ಟೇ ತಗೋತಾರ, ನಿಂಗಾದ್ರ ಮಂದಿ ಮೀನಾ ತಂದ್ರಪ್ಪ ಅಂತ ತಗೋದಲ್ಲ. ಅದೇ ಸಪರೇಟ್ ಮಾಡ್ತೇವ್ರಿ, ಅದೇ ಸಪರೇಟ್ ಮಾಡ್ತೇವ್. ಕೂಗ್ತಿರೋ ಅಥವಾ ನೀವು ಕೂಕೊಂತ ಹೋಗ್ತೀರಿ? ತರಕಾರಿ ತರಕಾರಿ ಅಂತ ಕೂಕೊಂತ ಹೋಗ್ತೀರಿ, ಮೀನಾ ಮೀನಾ ಅಂತ ಕೂಕೊಂತ ಹೋಗ್ಬಿಡ್ತೀವ್ರಿ. ನೀವು ದಿನಾನು ಒಂದು ಟೈಮ್ಗೆ ಹೋಗ್ತೀರಾ? ಎಷ್ಟು 10 ಗಂಟೆಗೆ ಬರ್ತಾರೆ? ಸಂಜೆ ಮುಂದೆ ಹೋಗಿ, ಅದೇ ತರಕಾರಿಗೆ ಅದು ಹೋಗ್ಬೇಕಾದ್ರೆ ನೋಡ್ರಿ, ಸಂಜೆ ಮುಂದೆ ಹೋಗ್ತೀವ್ರಿ. ಎಲ್ಲ ಜನ ಬಂದಿರ್ತಾರ್ರಿ. 5 ಗಂಟೆದಿಂದ ಅಡ್ಡಾಡಿ ಅಂದ್ರೆ ಎಲ್ಲ ಜನ ಮನೆಯಾಗ ಇರ್ತಾರೆ, ಕೆಲಸಕ್ಕೆ ಹಾಕಿರೋರಿ ಬಂದು ಆಗ ತಗೋತಾರ. ಅಲ್ಲಿ ಹೋಗಿ ಒಂದ್ ಕಡೆ ಕುಂದಿರ್ತೀರ? ಗಲ್ಲಿ ಗಲ್ಲಿ ಹಿಡಿದು ಅಡ್ಡಾಡ್ತೀವ್ರಿ. ಯಾವ ಊರಿಗೆ ಹೋಗ್ತೀರಿ? ಇಲ್ಲಿ ನೋಡ್ರಿ, ಇದೆ ಅಮ್ಮಕಪ್ಪ, ಜೋಗುಂಕಪ್ಪ, ನಮ್ಮೂರ, ನಾಸಿಕೇಟಿ, ಇಷ್ಟೊಳಗ ನಮ್ದು ಒಂದು 2 ಟ್ರಾಕ್ ಖಾಲಿ ಆಗ್ಬಿಡ್ತಾವ, ಮತ್ ಮನೆಗೆ ಬಂದ್ ಬಿಡ್ತೇವೆ. ಒಂದೆರಡು ತಿಂಗಳ ಕೆಲಸ ಇದು ಅಲ್ಲ? ನಮ್ ತರಕಾರಿ ಎಷ್ಟೋ ಮಟ್ಟ ಇರ್ತೈತಿ, ಅಷ್ಟೋ ಮಟ್ಟ ನಾವು ಮಾಡ್ತೇವ್ರಿ. ಅದೇ ಹೆಚ್ಚು ಕಡಿಮೆ ಒಂದ್ 2-3 ತಿಂಗಳ, 4 ತಿಂಗಳ ಹಿಂಗ್ ಹೋಗ್ತೈತ್ರಿ. ಬೇರೆದವ್ರು ಬೆಳೆದಂತ ತರಕಾರಿನ ತಗೊಂಡೋಗಿ ಮಾರಾಟ ಮಾಡೋದ್ ಹಂಗೇನ್ ಮಾಡ್ತೀರಿ? ಅದೇನ ಏನಾರ ನಮ್ ಗಣಿಬಿಂದ್ರ ಮಾಡ್ತೀವಿ, ಹಂಗ್ ಮಾಡೋದಿಲ್ರಿ. ನಮ್ದ ತರಕಾರಿ ಹಾಕಿ ಇರ್ತೈತಿ ಸಾಕಷ್ಟು, ಮತ್ ಬೇರೆದ್ರು ತಗೋಬೇಕನ್ನುವಂತದ್ ಏನೈತ್ರಿ? ನಮ್ದೇ ಇರ್ತಿದ್ರೆ ನಾವು ತಗೊಂಡು ಅಡ್ಡಾಡ್ಬಿಡ್ತೇವ್ರಿ. ಈ ಬೇರೆದವ್ರು ಕೊಡೋದು ಸತಾ ಕೊಡ್ತೇವೆ, ನಾವು ತಗೊಂಡು ಅಡ್ಡಾಡ್ದ್ರೆ ನಮ್ದು ಎಲ್ಲಾನು ಖರ್ಚು ಆಕೈತ್ರಿ. ಎಣ್ಣೆ ಖರ್ಚು ಬರ್ತೈತಿ, ಅಡ್ಡಾಡ ಖರ್ಚು ಬರ್ತೈತಿ. ರೇಟ್ ಹೆಂಗ್ ಫಿಕ್ಸ್ ಮಾಡ್ತೀರಿ? ರೇಟ್ ಈಗ ಇದೆ ಹಳೆಯದಾಗ ಏನ್ ರೇಟ್ ಐತಿಲ್ರಿ, ಆ ರೇಟ್ ನೋಡ್ಕೋತೀವ್ರಿ. 40 ರೂಪಾಯಿ ಕೆಜಿ ಮೆಣಸಿನ್ಕಾಯಿ ಇರ್ತಾವ್ರಿ, ನಾವು 40 ರೂಪಾಯಿ ಕೆಜಿನ ಕೊಟ್ಟಿರ್ತೇವೆ. ಏನ್ ನಮ್ಮವ್ರ ಅದಾರ ಅಂತ ಒಂದ್ ಸ್ವಲ್ಪ ಕಡಿಮೆ ಕೊಡ್ತೇವ್ರಿ. ಒಂದೊಂದ್ ಟೈಮ್ನಾಗ ಕಡಿಮೆ ಕೊಡ್ತೇವ್ರಿ. ಆದ್ರೂ ಲಾಭ ಅನ್ಸುತ್ತ? ಲಾಭ. ಈಗ ನಾವು ಹೋಗಿ ಪೇಟಿ ಒಳಗ ಮಾರವ್ರಿಗೆ ಕೊಟ್ಟು ಬಂದ್ಬಿಡ್ತೀವಿ, ಸತತ ಕೊಟ್ಟು ಬಂದೇವ್ರಿ. ಏನ್ ಮಾಡಿದ್ರು ನಮಗ ಒಂದ್ 10 ರೂಪಾಯಿ ಸಿಗ್ತೈತಿ. ಅಲ್ಲಿ ಕೊಟ್ಟಿದ್ದಕ್ಕೆ ಒಂದ್ 100 ರೂಪಾಯಿ ಡಿಫ್ರೆನ್ಸ್ ಆಕೈತಿ ನೋಡ್ರಿ. ಹಾಗಾಗಿ ಇದೊಂಥರ ಲಾಭದಾಯಕ, ಕೆಲಸನೂ ಸಿಗುತ್ತೆ. ಈ ಕೆಲಸ ಮಾಡೋಕಂತ 5 ಕೆಲಸ ನಮ್ಗೆ ಸಿಗ್ತಿದ್ದಲ್ರಿ, ಕಡಿಮೆ ನಮ್ಗೆ ಕೆಲಸ ಸಿಕ್ಬಿಡ್ತೈತಿ. ಈಗ ನೀವೊಬ್ರ ಹೋಗೋದು ಅಥವಾ ನಿಮ್ಮ ಮಕ್ಕಳು? ನಾವೊಬ್ರ ಹೋಗ್ತೇವ್ರಿ. ಯಾರೋ ಒಬ್ರ ಹೋಗ್ತೇವ್ರಿ. ಮಕ್ಕಳು ಅವರೆಲ್ಲ? ಅವರೆಲ್ಲ ಅವ್ರವ್ರ ದಂಧೆಕ್ಕೆ ಅವ್ರು ಮಾಡ್ತಾರ್ರಿ, ನಮ್ಮ ದಂಧೆ ನಾವು ಮಾಡ್ಕೊಂತ ಹೋಗ್ತಿರ್ತೇವ್ರಿ. ಅಲ್ಲಿ ದನ ಕರೆದು ಮಾಡ್ತೇವ್ರಿ, ಮತ್ತ ಈ ಕಡೆ ಬಂದ್ಬಿಡ್ತೇವೆ. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಇದ್ರೊಳಗಿರ್ತಾನ್ರಿ, ತೋಟಗಾರಿಕೆ ಒಳಗ ಒಬ್ಬ, ಕೃಷಿ ಇಲಾಖೆ ಒಳಗಿರ್ತಾನ್ರಿ, ಒಬ್ಬ ಬಜಾಜ್ ಕಂಪನಿ ಒಳಗಿರ್ತಾನ್ರಿ. ಅವ್ರವ್ರು ಕೆಲ್ಸಕ್ಕೆ ಹಚ್ಚಿರಿ, ಅವ್ರು ಕೆಲಸ ಮಾಡ್ಕೊಂತಾರ. ಅವರು ಬೇರೆ ಬೇರೆ ಕಡೆ ಇದಾರ? ನಿಮ್ಮಲ್ಲೇ ಇದಾರ? ನಮ್ಮಲ್ಲೇ ಇದಾರೆ, ಯಾರು ಬೇರೆ ಇಲ್ರಿ. ಕೂಡೇ ಅದಾರ ಎಲ್ಲ, ಇಲ್ಲಿಗೆ ಬರ್ತಾರೆ ಎಲ್ಲ. ಇಲ್ಲಿಗೆ ಸಂಜೆಗೆ ಎಲ್ಲ ಕೂಡೆ, ಎಲ್ಲ ಅಷ್ಟೂ ಎಲ್ಲ ಕೂಡೆ ಒಟ್ಟ ಇರ್ತೇವ್ರಿ. ಮೊಮ್ಮಕ್ಕಳದು ಅದ ಎಲ್ಲ ಕೂಡೆ ಇರ್ತೇವೆ. ಬೇಸಿಗೆ ಒಳಗೆ ಬೆಳೆಯುವಂತ ತರಕಾರಿ ಒಳ್ಳೇದ? ಒಳ್ಳೇದ್ರಿ. ಹಂಗ ಮಳೆಗಾಲಕ್ಕೆ ತರಕಾರಿ ಕೊಳತು ಬಾದ ಆಕೈತ್ರಿ, ಹಿಂಗ ಮಳೆಗಾಲ ಮಾಡುವಂಗಿಲ್ರಿ. ಬೇಸಿಗೆ ಒಳಗೆ ಚಂದಾಗಿರ್ತೈತಿ, ಬಿಸಿಲು ಕೊಳೆಯೋದಿಲ್ಲ, ಏನಿಲ್ಲ, ಭಾಳ ಚೆನ್ನಾಗಿರ್ತೈತಿ. ಮಳೆಗಾಲದಾಗ ಭಾಳ ಕೊಳತ ಗಿಡದ ಬುಡ್ಕು ನೋಡುವಂಗಿಲ್ರಿ, ಮೆಣಸಿನ್ಕಾಯ್ದು ಅಷ್ಟು ಬಿದ್ದಿರ್ತಾವ್ರಿ. ಏನ್ ತೊಂದರೆ ಇದೆ ತರಕಾರಿ ಬೆಳಿಲಿಕ್ಕೆ? ಯಾಕಂದ್ರೆ ನಾವು ಅರಣ್ಯದ ಮಧ್ಯದಲ್ಲಿ ಇರುವಂತ ಸಂದರ್ಭದೊಳಗೆ ಪ್ರಾಣಿ ಪಕ್ಷಿಗಳ ಕಾಟ ಅಂತವೆಲ್ಲ. ಪ್ರಾಣಿ ಪಕ್ಷದ ಏನ್ರಿ, ನವಿಲಿನ ಕಾಟ ಬಂದ್ರಿ. ನವಿಲ ಅವಕ್ಕೇನ್ ಮಾಡುವಂಗಿಲ್ಲ, ಬಿಡುವಂಗಿಲ್ರಿ. ಎಷ್ಟು ಇದು ಮಾಡಿದ್ರು ಬೆಳಿಗ್ಗೆ ಸಂಜೆ ಮುಂದೆ ಬಂದ ತಿನ್ಕೊಂತ ಇರ್ತಾವ, ಅಷ್ಟೇ ಇದು ಮಾಡ್ತೇವೆ. ಇದಕ್ಕೆ ಮತ್ತೆ ಬೇರೆ ಪ್ರಾಣಿ ಏನೇ ನಮಗೆ ಏನು ಕಾಟ ಇಲ್ಲ. ನವಿಲ ಅಷ್ಟೇ ನೋಡ್ರಿ, ಮಂಗ ಏನು ಬರಲ್ಲ. ಬರ್ತಾವ್ರಿ, ಆಪ್ತೆ ಬರ್ತಾವ, ಅಟ್ ಬೆದರಿಸೋದ್ ಹೋಗ್ಬಿಡ್ತಾವ. ಈಗ ನವಿಲನ್ನ ಹೆಂಗ್ ಓಡಿಸ್ತೀರಿ ಅವನ್ನ? ಅವಕ್ಕೆ ಹಂಗ ಈ ಬಾಯಿ ಮಾಡಿದ್ರೆ ಅಂದ್ರೆ ಓಡಿ ಹೋಗ್ಬಿಡ್ತಾವ್ರಿ. ಒಂದ್ ಐದು ತಗೊಂಡು ಬಾರಿಸಿದ್ವಿ ಅಂದ್ರೆ ಓಡಿ ಹೋಗ್ಬಿಡ್ತಾವ್ರಿ. ಒಂದ್ ಡಬ್ರಿ ತಗೊಂಡು ಬಾರಿಸ್ಬಿಟ್ಟಿವ ಅಂದ್ರೆ ಅವು ಗುಂಪಾಗಿ ಬರ್ತಾವ. ಗುಂಪಾಗಿ ಇರ್ತಾವ್ರ, ಒಂದ್ 20-30 ನವಿಲ ಇರ್ತಾವ್ರಿ. ಅದ್ರಲ್ಲೇನ ನಮಗಟ್ಟ ಆ ತಿಂದು ಒಂದು ಉಳಿದಿದ್ದ ರೈತರಿದ್ದಲ್ರಿ. ಹಣ್ಣು ಬೆಳೆದಿರಿ? ಹಣ್ಣು ಯಾವ್ದು ಇಲ್ರಿ. ಈಗ ಗಿಡ ಹಚ್ಚೇವ್ರಿ, ಈ ಗೋಡಂಬಿ ಗಿಡ, ಈ ಮಾಯಿನ ಗಿಡ ಈಗ ಹಚ್ಚೇವ್ರಿ. ಈಗ ಸಣ್ಣ ಅದಾವ್ರಿ, ಇನ್ ಮೇಲೆ ಯಾವ ಕೊಡ್ದ ಉತ್ಪನ್ನ ಮಾಡೋದ್ರಿ. ಅದ್ರೊಳಗ ಕಬ್ಬು ಎಷ್ಟು ಇಳುವರಿ ಬರುತ್ತೆ ಎಕರೆ? ಎಕರೆ 50 ಟನ್ ಬರ್ತೈತ್ರಿ. ಹಂಗ ಚಲೋ ಇದು ಮಾಡ್ಕೊಂಡು 50 ಟನ್, 30 ಟನ್. ಚಲೋ ಮಾಡೋದು ಅಂದ್ರೆ ಹೆಂಗ ಅಂದ್ರೆ? ಅದ್ ಗೊಬ್ಬರ, ಈ ಸಗಣಿ ಗೊಬ್ಬರ ಹಾಕ್ಬೇಕ್ರಿ, ಈ DAP ಗೊಬ್ಬರ ಹಾಕ್ಬೇಕ್ರಿ, ಯೂರಿಯಾ ಹಾಕ್ಬೇಕ್ರಿ. ಈ 3 ತರ ಚಂದಾಗಿ ಮಾಡ್ಕೊಂತ ಹೋದ್ರಿ ಉತ್ಪನ್ನ ಚಲೋ ಕೊಡ್ತೈತಿ. ಅಂತರ ಎಷ್ಟು ಇಡ್ತೀರಿ? ಅಂತರ 4 ಫುಟ್ರಿ. ಸಾಲಿಂದ ಸಾಲಿಗೆ, ಸಾಲಿಂದ ಸಾಲ 3-4, 3-4. ಯಾಕೆ 3-4? ಅಂದ್ರೆ ಗಾಳಿ ಆಡ್ತೈತಿ ಅಲ್ರಿ, ಗಾಳಿ ಆಡೋ ಸಂಬಂಧ ಉಟ್ಟು ಹಿಡಿತೈತಿ ಕಬ್ಬ. ಹಿಂಗಾಗಿ 3 ಫುಟ್ ಇರ್ತೇವ್ರಿ. ಮತ್ತೆ 4 ಫುಟ್ ಇಟ್ಟು ಅಂದ್ರೆ ಅತ್ತ ಒಂದು ಮನಿ, ಇತ್ತ ಒಂದು ಮನಿ ಮಾಡಿ 4-4 ಫುಟ್ ಇಟ್ಟಿರ್ತಾರೆ. ಇದಕ್ಕೆ 3 ಫುಟ್ನು ಇರ್ತಾವ್ರಿ. ಹಿಂಗ್ ಮಾಡ್ಕೊಂತ ಹೋಗ್ತೇವ್ರಿ. ಮತ್ತೆ ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಗೆ ಅಂತರ ಎಷ್ಟಿರುತ್ತೆ? ಅದು ಅಂತರ ಬಾಯಿ ಇಡೋದಿಲ್ರಿ, ಹಿಂಗ ಇಟ್ಕೊಂತ ಹೋಗ್ಬಿಡ್ತೇವ್ರಿ. ಹತ್ತೈತೆ ಅಂದ್ರೆ ಅದಕ್ಕೆ ಇದು ಮಾಡ್ಕೊಂಡು ಯಾವ್ದೋ ಒಂದು ಇದಾದ್ರು ಅಲ್ಲಿ ಮತ್ತೆ ಅದಕ್ಕೆ ಕೂಡಿಸ್ಕೊತಿದ್ದೆ ಅಂತೇಳಿ. ಅದಕ್ಕೆ ಬೇಕಂತ ಬೀಜದ ಕಬ್ಬು ಅಂತೀವಲ್ಲ, ಎಲ್ಲಿ ತರ್ತೀರಿ? ನಮ್ಮೊಳಗ ಬೆಳೆಸ್ಕೋತೀವಿ ನಾವು. ಹೆಂಗಿರುತ್ತೆ ಅದು ಬೀಜದ ಕಬ್ಬು? ಬೀಜದ ಕಬ್ಬು ಇದೆ ಇದೆ ಸೇಮ್ ರೀ, ಅದಕ್ಕೆ ಕುಡುಗಲ್ ಹಚ್ಚಿದ್ರೆ ಕೈಲೇನು ಸುಲಿಯೋದ್ರೆ. ಆದ್ರೆ ಅದ್ರ ದಪ್ಪ ಇಷ್ಟಿರ್ಬೇಕು, ಗಾತ್ರ ಹೆಂಗಿರ್ಬೇಕು, ಉದ್ದ ಇಷ್ಟಿರ್ಬೇಕು, ಹಂಗೇನು ಇರಲ್ಲ. ಅದಕ್ಕೇನೆ ಇರಲ್ಲ, ಲೆಕ್ಕಿಲ್ರಿ. ಅದು ಎಷ್ಟೋ ಉದ್ದ ಇರಲಿ, ಎಷ್ಟೋ ದಪ್ಪ ಇರಲಿ, ತೆಳಗಿದ್ರು ನಡೀತಾನೆ. ತೆಳಗಿದ್ರು ನಡೀತೈತ್ರಿ, ದಪ್ಪಿದ್ರು ನಡೀತೈತೆ. ಕಬ್ಬಿಗೆ ನಮ್ಮ ಭೂಮಿ ಒಳಗಿಂದ ನಾವು ತಾಜಾ ತಂದು ತಿನ್ಬೇಕಂತ ಹೇಳಿ ಮಾಡ್ಬೋದ್ರಿ, ಬಹಳ ಒಳ್ಳೇದ್ರಿ ಅದು ಮಾಡಿದ ರೈತರು ನಾವು. ಈ ರೀತಿ ತರಕಾರಿ ಕಬ್ಬು ಅವು ಇವು ಬೆಳೆ ಎಲ್ಲ ಹಾಕೋದು ಒಳ್ಳೇದು, ಒಳ್ಳೇದ್ರಿ. ಒಂದ್ ಹೋದ್ರು ಒಂದ್ ಬರ್ತೈತ್ರಿ ನಮ್ಗೆ ಬೆಳೆ. ಒಂದ ತರ ಮಾಡ್ಕೊಂಡ್ ಕುಂದ್ರೆ ಏನ ಒಂದ್ ಇದಂದ್ರೆ ಒಂದ್ ಹೋದ್ರೆ ಒಂದ್ ಏನ್ ನಮ್ಗೆ ಲಾಭ ಸಿಗೋದಿಲ್ಲ. ಎಲ್ಲಾ ತರದ ಮಾಡೋದ್ರಿ. ದನಕ್ಕೆ ಮೇವ್ ಹಾಕಿದ್ರೆ ಭತ್ತ ಬಿತ್ತಿದ್ರೆ ನಮ್ಮ ಹೊಟ್ಟಿ ಕಾಳ ಹಾಕವ್ರಿ, ಮತ್ತ ಗೊಂಜಾಳ ಬಿತ್ತಿದ್ರೆ ನಮ್ಮ ಟೈಮಕ್ಕೆ ಯಾವ್ದೋ ಒಂದು ನಮ್ದು ಇದು ಬಂದ್ರು ದಾಟಿಸ್ಬಿಡ್ತಿದ್ರಿ. ಕಬ್ಬು ಹಾಕಿದ್ರೆ ಒಂದ್ ವರ್ಷ ಕಮ್ಮಿ ಮುರಿಯೋದ್ರಿ, ಅದ ದೌಡ್ ಹೋಗೋದಿಲ್ಲರಿ. ಅದ ದಾರಿ ಕಾಕ ನಿಂದ್ರದ ಹಾಕೈತ್ರಿ ನಾವು. ಇವ್ ಮಾಡಿದ್ರೆ ಅದ್ ದಾರಿ ಕಾಯೋದಿಲ್ಲ. ಇದ ಮತ್ತ ನಮ್ದು ಯಾವ್ದಾದ್ರ ನಾವು ಜೀವನ ಸಾಗಿಸ್ತೇವ್ರಿ. ಏನೋ ಖರ್ಚು ಆ ತರೋದು ಈ ತರೋ ತರಕಾರಿ ಇದ ಗೊಂಜಾಳದು. ನಾನು ಸಾಹೇಬ್ ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ, ಖುಷಿಯಿಂದ ಕೃಷಿ ಮಾಡ್ತಾ ಇದ್ರಿ. ಖುಷಿಯಿಂದ ಮಾಡಾಕ್ತೇವೆ ಬಿಡ್ರಿ ನಾವು. ನಮಸ್ತೆ. ನಮಸ್ತೆ ರೀ. ಸಮಗ್ರ ಕೃಷಿ ನನ್ನಿ ಸಾಬ್ ಎಂ ಹುಲ್ಕಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. 2 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜನಪದ ಸಂಗೀತದಲ್ಲಿ ಕೇಳಿ ನಾಗಪ್ಪ ಕುಚಾಲಿಗೌಡ ಮತ್ತು ಬಳಗದವರಿಂದ ಗುಮಟೆ ಪಾಂಗ. ತಂದನು ತಾನ ತಂದನ ತಂದೆ ನಾನನು, ತಂದನು ತಾನ ತಂದನ ನೆಲೋ ತಾನ. ದುಗಿಯೋ ಮರಣ ಸುತ್ತೆ ಮಾಲುಗಿಯೋ ದಾರಿಂದ ಸೂತೆ ಹಾರ ಗಿಡಿಯೋ ತಾನ. ದಾರಿಂದ ಸೂತೆ ಹಾರ ಗಿಳಿಯೂ ರಾಣದ ಗಿಳಿಯೋ ಪಾದ ಸೂತೆ ರಾಜಯೋತ್ತರ ಸೂತೆ ಪರಾಜಯೋ ದ್ಯಾವರೆ ಅಂಗಲ ಸೂತೆ ಹರಿ ಗೋಳೋತ್ತಾರ ಅಂಗಲ ಸೂತೆ ಹರಿ ಗೋಳೋ ದ್ಯಾವರೆ ತುಳಸಿಯುತ್ತಲ್ಲ ಗುರು ಗಳೋತ್ತಾರ ತುಳಸಿ ಸುತ್ತಲ್ಲ ಗುರು ಗಳೋ ಜಾವರೆ ಅಂದರ ಸೂತೆ ಹರಿ ಗೋಳೋತ್ತಾನ ಜಂಗಳದಲ್ಲೆ ತೋಳು ಚಮಯೂರ್ ಮನಿ ಅಲ್ಲೆ ಎಣ್ಣೆ ದಿನ ಚಂದೆ ಶನಿವಾರ ಹೋತಾನ ಎಂಟೆಂಟೆ ದಿನ ಕಂದೆ ಶನಿವಾರ ಇವ್ರ ಮನಿ ಅಲ್ಲೆ ಐದರ ಸಿಗೋಂದೆ ಪರವರ ಹೋತಾನ ಐದರ ಸಿಗೋಂದೆ ಪರವರ ಇವ್ರ ಮನಿ ಅಲ್ಲೆ ಹತ್ತರ ಸಿಗೋಂದೆ ಅರಾದಿನ ಹೋತಾನ ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಹೇಳು ಪದ ಒಲಿಯೇ ಇಲ್ಲದ ಮಠೆ ಎಷ್ಟು ಬರೆಸಿದಾರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನು ಜನರೇ ಒಲಿಯೇ ಇಲ್ಲದ ತಾಳ ಎಷ್ಟೇ ಬಾರಿಸಿದಾರೇನು ಬರ್ವಾದೇನೋ ಜನರೇ ಬರ್ಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರ್ಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರುವೇ ಇದ್ದಟ್ಟ ಸಿರಿಯೇ ಬರ್ವಾದೇ ಬರ್ವಾದೇನೋ ಬರ್ವಾದೇನೋ ಜನರೇ, ಮಕ್ಕಳಿಲ್ಲದಾನೆ ಎಷ್ಟೇ ಚಂದದರೇನೋ, ಮಕ್ಕಳಿಲ್ಲದ ಮನೆ ಎಷ್ಟೇ ಚಂದದರೇನೋ, ಮಕ್ಕಳಿಟ್ಟಿಯೇ ಬರ್ವಾದೇನೋ ಜನರೇ, ಮಕ್ಕಳಿಟ್ಟಿಯೇ ಬರ್ವಾದೇನೋ ಜನರೇ, ಗುರುಗಳಿಲ್ಲದ ಎಷ್ಟೇ ಚಂದದರೇನೋ, ಗುರುಗಳಿಲ್ಲದ ಮಟ್ವೆ ಎಷ್ಟೇ.